ಬಿಡಮಳೆಯಾಗಿದೆ. ಪುತ್ತೂರು ಕುಡಿತಿನಿ ತಲಾ 9, ಸಿಂಧನೂರು ರಾಮಪುರ ತಲಾ 8, ಮಸ್ಕಿ ಮುದ್ಗಲ್ ತಲಾ 7, ಕುಮಟಾ ಮಾಣಿ ಯಲ್ಬುರ್ಗಾ ಬಾಗಲಕೋಟೆ ಜಮಖಂಡಿ ತಲಾ 5, ಗಂಗಾವತಿ 4, ಮಂಕಿ ಭಟ್ಕಳ ಕಾರವಾರ ಹೊನ್ನಾವರ ಧರ್ಮಸ್ಥಳ ಕಾರ್ಕಳ ಬಂಗಾರಪೇಟೆ ಆಗುಂಬೆಯಲ್ಲಿ ತಲಾ 3 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿ, ದಕ್ಷಿಣ ಹಾಗೂ ಉತ್ತರ ಒಳನಾಡಿನ ಹಲವೆಡೆ ಮಳೆಯಾಗಲಿದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿದ್ದು ಆಗಾಗ ಗುಡುಗು ಸಹಿತ ಮಳೆ ಬೀಳುವ ಸಂಭವ. ಗರಿಷ್ಠ 27, ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳೆಹಾನಿ ಸಮೀಕ್ಷೆ ಚುರುಕುಗೊಳಿಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಮಳೆ ಪೀಡಿತ ಪ್ರದೇಶಗಳಿಗೆ ಜಿಲ್ಲಾಧಿಕಾರಿಗಳ ಭೇಟಿ, ಪರಿಶೀಲನೆ. ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆ ಮತದಾನ ಅಂತ್ಯ, 24ರಂದು ಫಲಿತಾಂಶ. ದೆಹಲಿಯಲ್ಲಿ ನಾಡಿದ್ದು ಗಣಿಗಾರಿಕೆ ಕುರಿತ 5ನೇ ರಾಷ್ಟೀಯ ಸಮಾವೇಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಕೃಷಿ ರಂಗ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಂಗ್ರೋ ರೆಗ್ಯುಲರ್ಲಿ ಲಾಂಗ್ ಡ್ರೈವ್ಸ್ ಹೋಗ್ತಿದೆ ಅನ್ಸುತ್ತೆ, ಯಾವ್ದಾದ್ರು ಲಾಟ್ರಿ ಹೊಡಿತಾ ಅಂತ? ಇಲ್ಲ, ನಾನು ನನ್ನ ಕಾರ್ ಅನ್ನ ಸಿಎನ್ಜಿ ಗೆ ಕನ್ವರ್ಟ್ ಮಾಡಿದೆ ಮತ್ತೆ AG&P ಪ್ರಥಮ ಕಡೆಯಿಂದ 7,000 ರೂಪಾಯಿ ಸಿಎನ್ಜಿ ಫ್ರೀ ಆಗಿ ಸಿಕ್ತು ಕೂಡ. ನಾನು ಹಾಕಿಸ್ಕೊಳ್ಬಹುದಾ? ಹೌದೌದು, ಯಾರ್ ಬೇಕಾದ್ರೂ ಕನ್ವರ್ಟ್ ಮಾಡಿಸಬಹುದು. AG&P ಪ್ರಥಮ್ ತಂದಿದೆ ವಿಶೇಷ ಆಫರ್. ಇಲ್ಲಿ ನೀವು ಹೊಸ ಸಿಎನ್ಜಿ ವೆಹಿಕಲ್ ಕೊಳ್ಳಿರಿ ಅಥವಾ ಈಗಿರುವ ಪೆಟ್ರೋಲ್ ವೆಹಿಕಲ್ ಅನ್ನ ಸಿಎನ್ಜಿ ಗೆ ಕನ್ವರ್ಟ್ ಮಾಡಿಸಿ ಪಡೆಯಿರಿ. 7,000 ರೂಪಾಯಿ ವರ್ತ್ ಸಿಎನ್ಜಿ ಅಬ್ಸಲ್ಯೂಟ್ಲಿ ಫ್ರೀ. ಹೆಚ್ಚಿನ ಡೀಟೇಲ್ಸ್ ಗಾಗಿ ಕಾಲ್ 1-800-201-999. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೋರಣ, ಆನಂತರ ಕೃಷಿ ದರ್ಪಣ, ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳುವಿರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಶಂಕರಣ್ಣ. ಓ ಬಪ್ಪ ಸುಬ್ಬಣ್ಣ, ನಾನುವೆ. ಏನು, ಯಾರು ಇಲ್ವಲ್ಲ, ಒಬ್ನೇ ಬಂದು ಕೂತೀವನಲ್ಲ ಅಂತ ನಾ ಯೋಚನೆ ಮಾಡ್ತಿದ್ದೆ ಸದ್ಯ. ಬಂದಲ್ಲಪ್ಪ ನೀನು. ಈಗ ನಾನು ಕಮಲಕ್ನ ಹತ್ರ ನಿನ್ ವಿಷಯನ ಹೇಳ್ತಿದ್ದೆ. ಅದೇ, ನಾನು ಇಲ್ಲದೇ ಇದಾಗಲ್ಲ ಮಾತಾಡ ನನ್ನ ವಿಷಯ. ವಸಿ ಮಳೆ ಜಾಸ್ತಿ ಆಗತ್ತೆ. ಒಳ್ಳೆ ವಿಷಯ ಮಾತಾಡಪ್ಪ. ಅದಕ್ಕೆ ಕಾರಣ ನೀನೇ ಅಂತ. ತಕ್ಕಪ್ಪ, ನನ್ನ ಮಳೆ ರಾಯ ಅಂದ್ಯಾ? ಮಳೆ ರಾಯ ಅಂತಲ್ಲ, ನೀನ್ ಊರ್ ಬಿಟ್ಟು ಹೋಯ್ತೀಯ ನೋಡು, ಇಲ್ಲಿ ಮಳೆ ಶುರು ಆಯ್ತದೆ. ನಾನು ಮಳೆ ರಾಯ ಮಳೆ ರಾಯ ಅಂದ್ಬಿಟ್ಟು ನಮ್ಮೂರ್ಗ್ ಮಾತ್ರ ಮಳೆ ಊಹಿಸ್ಕೊಂಡ್ರ ಆಯ್ತವ? ಬೇರೆಯವ್ರಿಗೆ ಊಹಿಸ್ ಎಲ್ಲಾನು ಒಂದ್ ರೌಂಡ್ ಊಹಿಸ್ಕೊ ಬಂದ್ಬಿಟ್ಟಿವ್ನಿ. ಅಲ್ಲ ಕಣವ, ಇವನ್ ಹೋದ್ರೆ ನಮ್ಮೂರಲ್ಲಿ ಮಳೆ ಆಯ್ತದೆ. ಈಗ ಹಿಂದೆ ಗಾದೆ ಹೇಳೋರು, ಈಗ ಕೆಲವ್ರು ಇದ್ರೆ ಊರಲ್ಲಿ ಮಳೆ ಬೆಳೆ ಚೆನ್ನಾಗ್ ಆಯ್ತದೆ ಅಂತ. ನಮ್ಮೂರಲ್ಲಿ ಉಲ್ಟಾಕಿಲ್ಲ. ಕಮಲವ ಇದು ಒಪ್ಪಿಯ ನೀನು ಮಾತಾ? ತಮಾಷೆಗೆ ಏನ, ನಾನು ಇದ್ದಾಗ ಮಳೆ ಬಂದ್ಬಿಟ್ಟು ಬೀದ್ ಬೀದಿಲಿ ನೀರ್ ತುಂಬಕೊಂಡ್ಬಿಟ್ಟು ನಡೆಯಕ್ಕೆ ಆಯ್ತಿರ್ನಿಲ್ವಲ್ಲ. ಅಕ್ಕರ್ಗಯ್ಯ ಸ್ವಲ್ಪ ದಿನ ಬೇರೆ ಊರಿಗೆ ಹೋಗಿದ್ದು. ಅಕ್ಕರ್ಗಯ್ಯ ಒಂದ್ಸರಿ ಜಾರ್ಬಿಟ್ಟು ಬಿದ್ಬಿಟ್ಟಿದ ಮಣ್ಣೆಲ್ದಲ್ಲಿ, ನಾನೇ ಅಲ್ವ ಹೋಗಿ ಎತ್ತದವನು. ಈಗ ಪಕ್ಕದೂರ್ಗ್ ಹೋಗಿದ್ದ ಹಂಗಿರ್ಲಿ. ಏನ್ರಪ್ಪ ತಕ್ಕ ಬಂದಕ್ಕಪ್ಪ, ಮುಂಚೆ ಸೇರ್ಕೊಬಿಟ್ಟಿದಾರ ಅಲ್ಲ ಜೊತೆ ರಾಜಣ್ಣ. ಇದೇನೋ ಲೇಟ್ ಆಗಿ ಜೊತೆ ಬೇರೆ ಕರ್ಕೊಬತ್ತಾ ಇದೀಯ? ಇವ್ರು ನಮ್ ಸ್ನೇಹಿತರು. ಚಂದ್ರಕುಮಾರ್ ಅಂತ, ಚಂದ್ರಣ್ಣ ಅಂತ ಕರಿತೀವಿ ಪ್ರೀತಿಯಿಂದ. ನಮ್ ಸ್ನೇಹಿತರು ಇಲ್ಲೇ ಪಕ್ಕದೂರ ಗೌರೆ. ಹೌದಾ, ಚಂದ್ರಣ್ಣ ಚಂದ್ರಕುಮಾರ್ ಕುಮಾರ್ ತರನೇ ಅದಕ್ಕಪ್ಪ ಇರೋದು ಮುಖ. ಮಳೆಗಳೇ ಅಂತ ಮಾತಾಡ್ತಿದ್ರಲ್ಲ, ಏನ್ ಸಮಾಚಾರ? ಅದೇ ಮಳೆ ಉಯಿಸ್ಕೊ ಬರಕ್ ಹೋಗಿದ್ದಿ ನಾನು ಬೇರ್ ಬೇರೆ ಊರಿಗೆಲ್ಲ ಅಂತ ಹೇಳ್ತಾ ಇದ್ದಿಕ್ಕಪ್ಪ. ಏನ್ ಸುಬ್ಬಣ್ಣ, ನಿಜವ ಹೇಳೋದು? ಏ ನೋಡಪ್ಪ, ಮಳೆ ಬಂದ್ರೆ ಎರಡ್ ವಿಷಯ ನಾವ್ ಮಾತಾಡ್ತೀವಿ. ಒಂದು ಇವನ್ ಕೊಡ್ಬೇಕಾಗಿರೋ ಛತ್ರಿ ವಿಷಯ, ಅದೊಂದ್ ನೆನ್ಪಿಗೆ ಬರ್ತದೆ. ಇನ್ನೊಂದು, ಇಂತ ಚೆನ್ನಾಗ್ ಮಳೆ ಬರೋ ಅಂತ ಟೈಮ್ನಾಗೆ ಇವನ್ ಹೊರ್ಗಡೆ ಬೇರೆ ಊರಲ್ಲಿ ಹೋಗಿ ಕೂತವನ್ನೆಲ್ಲ ಬುದ್ಗಿದ್ದಿ ಇದ್ದದ ಅಂತ ಅದೊಂದು ಯೋಚನೆ. ಇವ್ನು ಊರು ಬಿಟ್ಟು ಓದೋದಕ್ಕೆ ಮಳೆ ಬತ್ತು ಅನ್ನಂಗಿತ್ತು ನೀನು. ಅದು ಸರಿಯೇ ನೋಡು, ಎಲ್ಲಾನು ಬಿಟ್ಬಿಟ್ಟು ಪಾಯಿಂಟ್ ಪಾಯಿಂಟ್ ಹೆಂಗಿಡ್ದು ವಿಷಯ ಹಂಗಿರ್ಲಿ. ಪಕ್ಕದವ್ರು ಅದ್ ಯಾವ್ದೋ ಊರ್ಗ ಹೋಗಿದ್ನಲ್ಲ ಪಾಪ, ಆ ಊರ್ ಅವ್ರ ಗತಿ ಹೇಳೋ ಇನ್ನು. ಯಾಕಪ್ಪ ಅಲ್ ಮಳೆ ಬರಕಿಲ್ಲವಲ್ಲ? ಮಳೆ ಉಸಕ್ಕೆ ಹೋಗಿದ್ದಿಕ್ಕಯ್ಯ, ಇದೇನೆ ಹಿಂಗ್ ಮಾತಾಡ್ತೀಯ ನೀನು? ನೀ ಕಾಲ್ ತೆಗೆದ್ರೆ ಮಳೆ ಬತ್ತ ಅಂತ. ಇರ್ಲಿ ಬಿಡಪ್ಪ, ಈಗ ಚಂದ್ರಕುಮಾರ್ನ ಕೂರಿಸ್ಬಿಟ್ಟು ನಾವೇ ಹಿಂಗ್ ಮಾಡ್ತಾ ಇದ್ ಮಾತಾಡ್ತಾ ಕೂತ್ಕೊಂಡು ಹೇಳಿ, ನಿಮ್ಮೂರ್ ಕಡೆ ಮಳೆ ಬೆಳೆ ಹೆಂಗಾಯ್ತದೆ? ಹಿಂಗೆ ಈಗ ನಮ್ಮೂರಲ್ಲಿ ಚೆನ್ನಾಗೈತೆ ಮಳೆ ಬೆಳೆ ಎಲ್ಲ. ಅದ್ ಯಾವ್ದು ಊರ್ ಹೇಳಿ ಬುದ್ಧಿ ನಿಮ್ಗೆ? ಇವರು ಈ ನಮ್ಮ ಎಚ್ ಡಿ ಕೋಟೆ ಇಲ್ವಾ, ಲಂಪಾಪುರ ಅಂತ ಒಂದು ಹೋಬಳಿ ಅದೇ ಗೊತ್ತು ಕಪ್ಪ, ಅಥವಾ ಕೋಳಗಾಲ ಅಂತ ಒಂದ್ ಊರ್ ಅದೇ ಪಕ್ಕದವ್ರು. ಕೋಡಿ ಚಾಮನಹಳ್ಳಿ ಅಂತ ಇವ್ರ ಊರ ಹೆಸರು. ಕೋಡಿ ಬಿದ್ದದ ನಿಮ್ಮೂರ್ಲಿ ಕೆರೆಗೆರೆ ಇದು ಕೋಡಿ ಚಾಮನಹಳ್ಳಿ. ಯಾಕಂದ್ರೆ ಹೆಸರಿಂದ ಕಡೆ ಕೋಡಿ ಇವೆಲ್ಲ ಸೇರ್ಕತ್ತವಲ್ಲಪ್ಪ, ಕೋಳಿ ಕೋಡಿ ಇವೆಲ್ಲ ಅದು ಅದಿರ್ತದೆ ಊರ್ಲಿ. ಆಮೇಲೆ ನೀ ಬನ್ನೂರು ಚಾಮನಹಳ್ಳಿ ಅನ್ಕೊಬಿಟ್ಟೆ ಕುರಿ ತರ ಕೋಯ್ತಿದ್ಯಲ್ಲ. ಅದಲ್ವಾ, ಅದ್ ಗೊತ್ತು ಕೋಟೆ, ಕೋಟೆ ಗೊತ್ತಕ್ಕಪ್ಪ. ಹೇಳಿ ಹೇಳಿ, ಏನೋ ಹೇಳ್ತಿದ್ರಿ ಸರ್? ಅದೇ ಮಳೆ ಬೆಳೆ ಎಲ್ಲ ಚೆನ್ನಾಗ್ ಆಗೈತೆ ನಿಮ್ಮೂರ್ಲಿ. ನಮ್ಮೂರಲ್ಲಿ ಒಳ್ಳೆ. ನಾ ಬಂದಿದ್ನಾ? ಬಂದಿದ್ರಿ. ನೋಡ್ದವ ಕೇಳು, ನಿಜನೇ ಅದಿಲ್ವಾ? ಈಗ ಮಳೆ ಬೆಳೆ ಆಗೈತೆ ಅಂದ್ರೆ ಶಂಕರಣ್ಣ ಲೋಕಿ ಅಂತ ಅರ್ಥ. ಹೇಳ ಹೇಳಿ ಸ್ವಾಮಿ. ಹೇಳಕ್ಕಾಗಲ್ಲ, ಕೆಂಬಸ್ ಹತ್ಕೊಂಡು ಹೋಗಿದ್ರು. ಈಗ ಚಂದ್ರಣ್ಣ, ನೀವು ಎಲ್ಲ ವ್ಯವಸಾಯ ಎಲ್ಲ ಮಾಡ್ತಿದ್ರಲ್ಲ, ಹೇಳಿ ಹೊಸಿ. ಈಗ ಜಾಸ್ತಿ ಕಾಸು ಬರೋದು ಯಾವ್ದ್ರಲ್ಲಿ ಹೊಸಿ ಹೇಳಿ ಅವನ್ಗೆ ತಿಳ್ಕೊಳ್ಳಿ. ನಮ್ಗೆ ಮುಸ್ಕುನ್ ಜೋಳ ಆಗಿ, ಮತ್ತೆ ಎರಡನೇದು ಫೈಟ್ರಕು ನಮ್ಮ ಇದು ಹೈನುಗಾರಿಕೆ ತಗೊಂಡ್ರೆ ಕೋಳಿ, ಮತ್ತೆ ಕಬ್ಬು. ಅದೇನು ಫೈಟ್ರು ಅನ್ನಕ್ಕೆ ಬಂದ್ಬಿಟ್ಟು ನಿಲ್ಸ್ಬಿಟ್ರ, ಅದಕ್ಕೆ ಸಂಕೋಚ ಪಟ್ಟರಿ ಸರ್? ಸಂಕೋಚ ಏನಿಲ್ಲ, ಈಗ ಫೈಟ್ರು ಉಂಜಾ ನೀವ್ ಹೇಳಿದ್ರಿ ಫೈಟ್ರು ಉಂಜಾ ಅಂತ ಅನ್ಬೇಕು, ಅದನ್ನ ಫೈಟ್ರು ಕೋಳಿ ಅಂತ ಯಾಕಂದ್ರೆ ಅದು ನಡೆದು ಬಂದ್ಬಿಟ್ಟೈತೆ ಫೈಟ್ರು. ಈಗ ಫೈಟ್ರು ಉಂಜನ್ವೆ ಸಾಕ್ತಾ ಇದ್ದೀರಾ? ಎಲ್ಲ ಫೈಟ್ರು ಉಂಜಾ ಸಾಕ್ತಾ ಇದೀವಿ. ಅಯ್ಯಪ್ಪೋ ತಾಕೋ ರಾಜಣ್ಣ, ಹುಡುಕ್ತಿದ್ದಕ್ಕಪ್ಪ ನಾನು. ಸಿಪಾಯಿ ರಾಮುಲಿ ಆರ್ತಿ ಬಿಡ್ತಾಳಲ್ಲ ಅದೆಂತದ್ದು ಆಡದೆ ಕೊಕ್ಕರ ಕೊಕ್ಕ ಕೊಕ್ಕರ ಕೊಕ್ಕ ಕೊಕ್ಕ ಕೊಕ್ಕ ಅಂತ ತುಂಬಾ ಚೆನ್ನಾಗದಕ್ಕಪ್ಪ ಅದು. ಅದ ಸಾಕಾಣಿಕೆ ಮಾಡ್ತಾರಂತಲ್ಲ ರಾಜಣ್ಣ. ಏನು ಅಂದ್ರಿ, ಫೈಟ್ರು ಕೋಳಿ, ಫೈಟ್ರು ಉಂಜಾನ ಫೈಟ್ರು ಕೋಳಿ ಅಂತೀವಿ ಅಂತ. ಈಗ ನಮ್ದು ಅದು ನಡೆದು ಬಂದಿರೋದ್ರಿಂದ ಫೈಟ್ರು ಕೋಳಿ ಉಂಜಾನ ಉಂಜಾ ಕೋಳಿ ಎರಡು ಸಾಕ್ತಿವಿ. ಅದ್ ಎರಡನ್ನು ಫೈಟಿಂಗ್ ಬಿಡ್ತೀರಾ? ಇಲ್ಲ, ಈಗ ಕೋಳಿ ಮೊಟ್ಟೆ ಇಡಕ್ಕೆ, ಕೋಳಿ ಮೊಟ್ಟೆ ಇಡಕ್ಕೆ ಉಂಜಾ ಫೈಟಿಂಗ್. ಅಲ್ಲಕ್ಕವ್ವ, ಈಗ ಎಲ್ಲ ಒಂದ್ ಕೋಳಿಗೆ ಒಂದ್ 30-25-30 ಮೊಟ್ಟೆ ಆಗ್ತದೆ, ಎಲ್ಲನು ಹೆಣ್ ಮೊಟ್ಟೆ ಆಗಿದಾವ, ಗಂಡ್ ಮೊಟ್ಟೆ ಇರಕ್ಕಿಲ್ವಾ? ಅಯ್ಯೋ ಅಂಗಲ ಕನ್ನಡನ ಕೇಳಿದ್ದು, ಅವರು ಫೈಟಿಂಗ್ ಬಿಡೋದು ಮುಂಜಾನಂತೆ. ಅದನ್ನ ಯಾಕೆ ಕೋಳಿ ಅಂತಾರೆ? ಕೋಳಿಗಳು ಫೈಟಿಂಗ್ ಮಾಡಕ್ಕಿಲ್ಲ ಕಣವ್ವ, ಮುಂಜಾಗಳು ಮಾತ್ರ ಮುಂಜಾ ಮಾಡೋದು. ಅದಕ್ಕೆ ನಾ ಕೇಳಿದ್ದು, ನೀವು ಕೋಳಿ ಅಂತ ಯಾಕಂತೀರಾ ಅಂತ. ಅದು ಆಡ್ ಭಾಷೆಯಲ್ಲಿ ಬಂದ್ಬಿಟ್ಟದಲ್ಲ, ಅದಕ್ಕೆ ಹೇಳ್ತಾರ. ಹಂಗೇನಾರ ಕಮಲವ್ವ ನೀ ಹೇಳ್ದಂಗೆ ಕೋಳಿ ಜೊತೆಲಿ ಉಂಜಿನ ಫೈಟಿಂಗ್ ಬಿಟ್ಬಿಟ್ರಂತೂ ಗೆಲ್ಲದ ಯಾರು ಹೇಳು? ಅದೆಲ್ಲ ಬಿಟ್ಬಿಡಣ್ಣ. ಉಂಜಾ ಫೈಟಿಂಗ್ ಮಾಡಿದ್ರೆ ಯಾವ್ದಾರ ಒಂದ್ ಉಂಜಾ ಗೆಲ್ತದೆ, ಇಲ್ಲಾಂದ್ರೆ ಎರಡು ಸುಸ್ತಾಬಿಟ್ಟು ಮಲಿಕೊಡ್ತವೆ. ಯಾವ್ದು ಗೆಲುವೆ ಇಲ್ಲ, ರಿಸಲ್ಟ್ ಕೊಡಕಾಗಿಲ್ಲ. ಈಗ ಏನಾದ್ರೂ ಕೋಳಿಗೂ ಉಂಜಿನ್ಗೂ ಬಿಟ್ಬಿಟ್ರಂತೂ ಗೆಲ್ಲದೆ ಕೋಳಿ. ಈಗ ಇರಪ್ಪ ಅವ್ರ ಕೋಳಿ ಸಾಕವ್ರೆ, ಕೇಳು ಅವ್ರ ಹೆಂಗ್ ಈಗ ಫೈಟ್ರು ಕೋಳಿ ಹೆಂಗ್ ರೆಡಿ ಆಯ್ತದೆ ಹೇಳಿ ಸರ್. ಫೈಟ್ರು ಕೋಳಿ ಅಂತಂದ್ರೆ ಮಾಮೂಲಿ ಅದನ್ನ ಬೆಳೆಸೋ ರೀತಿ ನೀತಿನೇ ಬೇರೆ. ಈಗ ಮಾಮೂಲಿ ಕೋಳಿಗಳು ಈಗ ಅಂಡಾಡ್ಕೊಂಡ್ ಮೇ ಅಂತ ಕೋಳಿಗಳನ್ನ ಒಂದ್ ಮಾಮೂಲಿ ಕೋಳಿ, ಈ ಫೈಟ್ರು ಕೋಳಿ ಬೆಳೆಸೋದ್ ರೀತಿ ಏನಂತಂದ್ರೆ, ನಾವು ಫೈಟ್ರು ಕೋಳಿಗಳನ್ನ ಈ ಕೋಳಿಗಳನ್ನ ಮೊಟ್ಟೆ ಇಡಕ್ಕೆ, ಅದು ಒಂದು ಫೈಟ್ರು ಕೋಳಿ ಇವತ್ತು ಹೆಚ್ಚು ಕಡಿಮೆ 3-4 ಮರಿ ಅಷ್ಟೇ ಹೊಡೆಯೋದು. ಮೊಟ್ಟೆ ಮಡಗಿದ್ರೆ ಒಂದ್ 20 ಇದ್ರೆ ಬರೀ 3-4 20 ಕೂರ್ಸಂಗಿಲ್ಲ ನಾವು, 3-4 ಮಾತ್ರಕ್ಕೆ ಸೀಮಿತ ಅದು. ಬೇರೆ ಇನ್ನು ಚಿಟ್ಟೆ ಕೀರಿ ಈ ಟೈಪ್ ಜಾತಿನ ಕೋಳಿ ಇದೆ, ಅದು ಬೇರೆ ಎಕ್ಸ್ಟ್ರಾ ಮೊಟ್ಟೆಗಳನ್ನ ಓಡಿಸ್ತವೆ. ಇದೇನಾಗದೆ ಅಂತಂದ್ರೆ ಫೈಟ್ರು ಕೋಳಿ 3-4 ಮಾತ್ರ ಓಡಿಸೋದು, ಯಾಕಂತಂದ್ರೆ ಅದಕ್ಕೆ ಮಾರುಕಟ್ಟೆದ ಬೆಲೆ ಇದೆ. ಆಮೇಲೆ ಮೊಟ್ಟೆ ದಪ್ಪ ಮೊಟ್ಟೆ, ಅದು ಹಬ್ಬ ಕೂರಿಸಿ ಹಿಂಗ್ ಕವರ್ ಆಗ್ಬೇಕಲ್ಲ, ಈಟ್ ಕೊಡ್ಬೇಕಲ್ಲ ಕೋಳಿ, ಈಟ್ ಕೊಡ್ಬೇಕಲ್ಲ. ಫೈಟ್ರು ಕೋಳಿ ತಳಿನೇ ಬೇರೆ, ತಳಿನೇ ಬೇರೆ. ಅಲ್ಲ ಚಂದ್ರಣ್ಣ, ನಾನು ಹೇಳೋದು ಈಗ ಫೈಟ್ರ್ ಕೊಡೋದು ಎಂಡ್ ಕೋಳಿ ಉಂಜ ಬೇಡಪ್ಪ, ಫೈಟ್ರದ್ ಬೇಡ. ಕೋಳಿ ಎಷ್ಟು ಮೊಟ್ಟೆ ಇಕ್ಕದು? ಸರ್ ಮೊಟ್ಟೆ ಇಕ್ಕತ್ತೆ ಒಂದು 15-20 ನೀವು 20 ಕೂರ್ಸಕ್ಕಿಲ್ಲ. ಈಗ ಬೇರೆ ಕೋಳಿಗಳಿದ್ರೆ ಅದ್ರ ಜೊತೆಗೆ ಡಿವೈಡ್ ಮಾಡಿ ಕೂರಿಸ್ತೀವಿ. ಈಟ್ ಬೇಕು ಅಂತ ಆಮೇಲೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಫೈಟರ್ ಕೋಳಿಗಳು ಅದನ್ನ ಕುಣಸಲ್ಲ. ಚಿಟ್ಟೆ ಕೋಳಿ ಅಂತ ಇರ್ತದೆ ಮಾಮೂಲಿ ಊರು ನೋಡಿರ್ತೀರಿ, ಚಿಟ್ಟೆ ಕೋಳಿ ಅಂದ್ರೆ ಸಣ್ಣಕ್ಕಿರುತ್ತೆ. ಆ ಕೋಳಿ ತುಂಬಾ ಮರಿ ಓಡಿಸುತ್ತೆ. ಆ ಫೈಟರ್ ಮೊಟ್ಟೆನ ತೆಗೆದು ಅದರಲ್ಲಿ ಹಬೆ ಕೂರಿಸೋದು. ಈಗ ನಿಮ್ಗೆ ಚಿಟ್ಟೆ ಕೋಳಿ ಹಬೆಯಲ್ಲಿ ಈ ಫೈಟರ್ ಕೋಳಿ ಮೊಟ್ಟೆ ಓಡಿಸೋದು ಮಾಮೂಲಿ ಈ ಕೋಳಿ ಮೇಲೆ ಈ ಕೋಳಿಗೆ ಒಂದ್ ಮೂರ್ನಾಲ್ಕು ಕೂರಿಸ್ತೀವಿ. ಅದ್ರಲ್ಲಿ ಉಂಜಾನೆ ಅಂತ ಸಾಕ ರೀತಿ ನೀತಿ ಗೊತ್ತಿರಲ್ಲ ಫೈಟರ್ ಕೋಳಿಗೆ. ಸಾಕ ಮರಿಗಳನ್ನ ಸಾಕ ರೀತಿ ನೀತಿ ಗೊತ್ತಿರಲ್ಲ, ಯಾಕಂತಂದ್ರೆ ದೊಡ್ಡದಾಗಿ ಬೆಳೆಯೋದ್ರಿಂದ ಸಾಕವ್ರಿ. ಅದು ಕೋಳಿಗಳು ಮರಿಗಳಿಗೆ ಕರೆದು ಕರೆದು ತೂತ್ಕೊಳ್ತದೆ ಕವ ಕೊಕ್ಕಂತ ಕೂತ್ರೆ ಎಲ್ಲ ಮರಿಗಳು ಓಡ್ ಬರಕಿಲ್ವಾ? ಹ್ಞೂ ಕೂಗ್ತದೆ, ಇಲ್ಲ ಅದೇ ಆಹಾರ ಇದೆ ಬಾ ಅಂತ ಅದ್ರ ಅರ್ಥ. ಅದ್ರ ಲ್ಯಾಂಗ್ವೇಜ್ ನನಗೊಂಚೂರು ಅರ್ಥ ಆಯ್ತದೆ ಕೋಳಿ ಮಾತಾಡೋದು. ಹ್ಞೂ ಅದು ಬೇರೆ ಜಗಳಕ್ಕೆ ಹೋಗೋದೆ ಒಂಥರ ಅಲ್ವಾ ಚಂದ್ರಣ್ಣ? ಆಮೇಲೆ ಮರಿಗಳು ಕೂಗದೆ ಒಂಥರ ಕೇಳಿ. ಈಗ ನೋಡಿಯಪ್ಪ ವಸಿ ಹೆಂಗ್ ಮಾಡ್ತಾರೆ ಫೈಟರ್ ಕೋಳಿ ತಿಳ್ಕೊಳವ ಹೇಳಿ ಸ್ವಾಮಿ. ಈಗ ಅದಾದ್ಮೇಲೆ ಮರಿ ಹೊಡೆದಾದ್ಮೇಲೆ ಅದು ನಾವೇನಪ್ಪ ಅಂತಂದ್ರೆ ನಮ್ಮ ಮನೆಯಲ್ಲೇ ಇರ್ತಕ್ಕಂತ ಆಹಾರಗಳು ಅಂತಂದ್ರೆ ಮುಸ್ಕುಂಜೋಳ ರಾಗಿ ಗೋಧಿ ಮತ್ತೆ ಎಲ್ಲಾ ರೀತಿ ಮೇವನ್ನು ಅದಕ್ಕೇನ್ ಬೇರೆ ನಾವು ಸಪರೇಟ್ ಆಗಿ ವೆರೈಟಿ ಆಹಾರ ಏನು ಹಾಕಂಗಿಲ್ಲ. ಅಂದ್ರೆ ಈಗ ಮುಸ್ಕುಂಜೋಳನ ನಾವು ಮಿಲ್ಲಲ್ಲಿ ಇದ್ ಮಾಡಿಸ್ಕೊಂಡು ಶೆಲ್ಲಿಂಗ್ ಮಾಡಿಸ್ಕೊಂಡ್ಬಂದು ಅದನ್ನ ಹಾಕೋದಷ್ಟೇ. ಮತ್ತೆ ಆ ಮರಿನ ಬೆಳವಣಿಗೆ ಹೆಂಗೆ ಅಂತಂದ್ರೆ ಅದನ್ನ ನೀಟಾಗಿ ನೋಡ್ಕೋಬೇಕು. ಒಂದ್ 2 ತಿಂಗಳ ತನಕ ಅದನ್ನ ಜೋಪಾನ ನೋಡ್ಕೋಬೇಕು. 2 ತಿಂಗಳಾದ್ಮೇಲೆ ಏನಾಗುತ್ತೆ, ಮರಿ ಒಂದು ಸ್ಟೇಜ್ ಬರ್ತದೆ ಫೈಟರ್ ಕೋಳಿ. ಆಗ್ಲೇ ನೋಡ್ತಾ ಇರ್ತದೆ ಇನ್ನೊಂದು ಮುಂಜಾನೆ ಇನ್ನೊಂದು ಮುಂಜುಕೊಂಡು ಸ್ವಲ್ಪ ಆಗ್ಲೇ ದ್ವೇಷ. ಅದಕ್ಕೆ ದ್ವೇಷ ಸಾಧಿಸಕ್ ನೋಡಪ್ಪ ಅದ್ ಏನ್ರಿ ಭಗವಂತ ಸಾಧಿಸಕ್ ಇದ್ ಮಾಡಿದಾಗ ನಾವೇನ್ ಮಾಡ್ಬೇಕು, ಅದನ್ನ ಬೆಳಿಗ್ಗೆ ಟೈಮ್ ರೆಡಿ ಮಾಡ್ಬೇಕು. ಏನ್ ಮಾಡ್ಬೇಕು, 4 ಗಂಟೆ ರಾತ್ರಿಗೆ ಹೇಳ್ಬೇಕು. ಅದನ್ನ 5-6 ಸೆಕೆಂಡ್ ಟೋಟಲಿ 10 ಸೆಕೆಂಡ್ ಅನ್ಕೋಬಹುದು ನೀರಲ್ಲಿ ಮುಳುಗಿಸಿ ಅದು ಉಸಿರನ್ನ ಸ್ವಲ್ಪ ತಡೆ ಹಿಡಿಬೇಕು. ಓಹೋ ಈಗ ಚಳಿಯಲ್ಲಿ ಚಳಿಯಲ್ಲಿ ಗಡಗಡ ನಡುಗಬೇಕು ಅದು ಹಂಗೆ ನಡುಗದ್ರಲ್ಲೂ ನಡಿಕೊಂಡು ನಡಿಕೊಂಡು ಶಕ್ತಿ ಪಡ್ಕೋಬೇಕು. ಆಗ ಬೆಳಿಗ್ಗೆನೆ ಅದನ್ನ ರೆಡಿ ಮಾಡಿ ಅದನ್ನ ಏನ್ ಮಾಡ್ಬೇಕು, ಹಿಂದ್ಗಡೆ ಬಾಲ ಹಿಡಿದು ಕೋಳಿನ ಬೆನ್ನನ್ನ ತಟ್ಟಬೇಕು. ಬೇಷ್ ಅಂತ ಆ ಕಡೆ ಒಂದಿರ್ಬೇಕು, ಈ ಕಡೆ ಒಂದಿರ್ಬೇಕು, ಆಪೋಸಿಟ್. ಆ ತಟ್ಟದಾಗ ಏನ್ ಮಾಡಿ ಎಳಿಬೇಕು, ಎರಡನ್ನೂ ಎಳಿತಾ ಇರ್ಬೇಕು ಹಿಂಗೆ. ಅವ್ರು ಎಳಿಬೇಕು, ಹಿಂದಕ್ಕೆ ಎಳಿಬೇಕು, ಈ ಕಡೆ ನಾವ್ ಎಳಿಬೇಕು. ಇವು ಬುಟ್ರೆ ಸಾಕು ಅಂತ ಎಳೆದು ಬುಟ್ಟಾಗ ಯಾವ್ದನ್ನ ನೆಗೆದು ಪಂಚನ್ನ ಈ ತಲೆ ಶೇಪ್ ಇಂದ ಈಗ ಹೊಡೆದು ಕೆಳ ಬಿಡ್ತದ ಅದು ಹೋಯ್ತು ಇದು ಗೆಲ್ತು. ಮೇಡಮ್ ನಾವು ಈಗ ಏನು ಅಂತಂದ್ರೆ ತರಬೇತಿ ಕೊಡ್ತೀವಿ. ಏನಪ್ಪ ಅಂದ್ರೆ ನಾವು ಫೈಟರ್ ಕೋಳಿನ ಸಾಕೋದು ಮಾರೋದು ಅಂದ್ರೆ ಜಾಸ್ತಿ ಮಾರಾಟನು ಮಾಡ್ತೀವಿ ಅಂದ್ರೆ ನಾವೇನಪ್ಪ ಅಂದ್ರೆ ಮನೋರಂಜನೆಗೋಸ್ಕರ ನಾವ್ ಅದನ್ನ ಸಾಕೋದು. ಆಮೇಲೆ ಚಂದ್ರಣ್ಣ ಇನ್ನೊಂದದೇ, ಈಗ ನೀವೇನು ಹಿಂಗ್ ಹಿಂದಕ್ಕೆ ಎಡಕ ಎಳ್ಕೊಂಡು ಅದು ನಾನು ನುಗ್ತೀನಿ, ಇನ್ನು ನೀವ್ ಇಡ್ಕೊಂಡ್ರು ನಾನು ನುಗ್ತೀನಿ, ಎರಡು ಫೈಟ್ ಮಾಡ್ತೀವಿ ಬಿಟ್ಬಿಡಿ ಬಿಟ್ಬಿಡಿ ಅನ್ನಂಗೆ ನುಗ್ತದೆ ಅಂತೀರಿ ನೀವು ಟ್ರೈನಿಂಗ್ ಅಲ್ಲಿ? ಹಂಗ್ ನುಗ್ಬಿಟ್ಟು ಅವು ಗುದ್ದಾಡ್ಕ ರಕ್ತ ಗೆಕ್ತ ಬಂದಾಗ ಅದ್ ಮಾಡುವಷ್ಟಿಲ್ಲ, ಹಿಂಸೆ ಆಯ್ತದೆ ಅಂತಲ್ಲ. ಇಲ್ಲ ಸರ್, ಹಿಂಸೆ ಅಂತಂದ್ರೆ ಏನ್ ಮಾಡ್ತೀವಿ ನಾವು, ಒಂದೇ ಸಲ ಪಂಚು ಬಿಟ್ಟಾಗ ಯಾವ್ದು ಸ್ಟ್ರಾಂಗ್ ಆಗಿ ಎದ್ದು ಮೇಲಿಂದ ಬಡಿತದ. ಈಗ ನೀವು ಟ್ರೈನಿಂಗ್ ಕೊಡ್ಲಿಲ್ಲ ಅಂತ ಇಟ್ಕೊಳ್ರಪ್ಪ, ಅವೇನ್ ಫೈಟ್ ಮಾಡಕ್ಕಿಲ್ವಾ? ಜಾಸ್ತಿ ಫೈಟ್ ಮಾಡಕ್ಕಿಲ್ಲ. ಈಗ ನೋಡಿ ಸರ್, ಈಗ ನಮ್ನೆ ಈಗ ನೋಡಿ, ಈಗ ನಾವು ರೈತರು ಕೆಲಸ ಮಾಡ್ತೀವಿ, ಫಿಟ್ ಆಗಿದೀವಿ. ಯಾಕಂತಂದ್ರೆ ಗುದ್ಲಿ ಕೆಲಸ ಮಾಡೋಕ್ಕೂ ಫಿಟ್ ಆಗಿದೀವಿ, ಎಲ್ಲಕ್ಕೂ ಫಿಟ್ ಆಗಿದೀವಿ. ಈಗ ಜಮೀನ್ ಕೆಲಸ ಆಗಿರ್ಬೋದು, ಒಂದ್ ಮೂಟೆ ತೂತ್ಕೋಬಹುದು, ಈ ರೀತಿ ಇರ್ತೀವಿ. ಅದ್ ಹೆಂಗ್ ಮಾಡ್ತದೆ ಅಂತಂದ್ರೆ ನಾವು ಒಂದ್ ಜಿಮ್ ಮಾಡಿಸ್ದಂಗೆ ಅದಕ್ಕೆ. ಓಹೋ, ಟ್ರೈನಿಂಗ್ ಕೊಟ್ಟಂಗೆ. ಈಗ ಎಷ್ಟ್ ದಿನ ಕೊಡ್ಬೇಕು ಹಂಗೆ ಸರ್? ನಾವು ಹೆಚ್ಚು ಕಡಿಮೆ 8 ತಿಂಗಳ ಮರಿ ತನಕನು ಕೊಡ್ಬೇಕು. 3 ತಿಂಗಳಿಂದ ಹಿಡಿದ್ರೆ 8 ತಿಂಗಳ ಮರಿ ತನಕನು ಕೊಡ್ಬೇಕು. ಎಷ್ಟು ದಿನ ಬದುಕ್ತದೆ ಅದು ಸರ್? ಅದು ಅಂದಾಜು ಆದ್ರೂ ಬದುಕು ಆಯ್ಸ್ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ನಮ್ಮ ಪ್ರಕಾರ 1-1.5 ವರ್ಷ ಮರಿಗಳು ನಮ್ಮ ಹತ್ರ ಇದೆ. ಈಗ ಅದು ಆ ಕಾರ್ಯಕ್ಕೆಲ್ಲ ಮುಗಿದ್ಮೇಲೆ ಫೈಟ್ ಮಾಡಿ ಎಲ್ಲ ಮುಗಿಸಿದ್ಮೇಲೆ ಆ ಕೋಳಿಗಳನ್ನ ಆ ಉಂಜಗಳನ್ನ ಏನ್ ಮಾಡ್ತೀರಿ ಸರ್? ಅದು ಮನೋರಂಜನೆಗೋಸ್ಕರ. ಈಗ ಮನೋರಂಜನೆ ತಕೊಂಡಾಯ್ತು, ಅವಾಗ ಅದನ್ನ ಏನ್ ಮಾಡ್ತೀರಿ ಅಂತ ಸರ್? ಅದನ್ನ ನಾವು ಉಪಯೋಗಕ್ಕ ನಮ್ಮ ಉಪಯೋಗಕ್ಕ ಮಾಡ್ಕೋತೀವಿ, ಬೇರೆ ಮಾರಾಟನಾದ್ರೂ ಮಾಡ್ತೀವಿ. 1-2 ರೇಟ್ ಇರ್ತದೆ ಅದಕ್ಕೆ. ಈಗ ಅದರಲ್ಲಿ ಫೈಟರ್ ಅಲ್ಲಿ ಇನ್ನು ಬೇರೆ ರೀತಿ, ಫೈಟರ್ಗಿನ್ನ ಬೇರೆ ಘಾಟಿಯಾಗಿ ಹೊಡೆಯುವಂತ ಕೋಳಿಗಳು ಇವೆ. ಕೀರಿ ಇರ್ಬೋದು, ಕಾಯಿ ಜಾತಿ ಕೋಳಿ ಇರ್ಬೋದು. ಈ ರೀತಿ ಕೀರಿ ಜಾತಿ ಅಂದ್ರೆ ತುಂಬಾ ಕೆಟ್ಟದ್ದು ಇದು ಈ ಕೋಳಿ. ಇದು ಅದೇ ಹೇಳ್ತೀರಿ ಇದೊಂದು ಅಂತಂದ್ರೆ ಅದಕ್ಕೆ ತುಂಬಾ ಕೋಪ ಜಾಸ್ತಿ. ಮುಂಗೋಪಿ ಕೀರಿ ಅಂದ್ರೆ ಇದು ಮುಂಗೋಪಿ. ಈ ತರ ಟ್ರೈನಿಂಗ್ ಕೊಟ್ರೆ ಅದನ್ನ ಸೋಲ್ಸೋದು ಯಾವ್ದು ಇಲ್ಲ. ಅದೇ ಕಿಂಗು ಕಿಂಗು ಅದು ಇದೆ. ಓ ಹಂಗ ರಾಜನ ಇಟ್ಕ ಕೂತವ್ರ ಇವ್ರು, ಈ ನಮ್ದೇನ್ ನಡಿಯಕಿಲ್ಲ, ನಮ್ ಕೋಳಿಗಳೇ ಕುಸ್ತಿಗ್ ಬಿಟ್ಬಿಟ್ರಂತೂ ಎದ್ರಕ ಅಲ್ಲಿಂದ ಕಕ್ಕ ಕಕ್ಕ ಅಂತ ಓಡ್ಬಿಡ್ತವೆ. ನೋಡಿ ಸರ್, ಕೀರಿನ ಟ್ರೈನಿಂಗ್ ಕೊಡಂಗಿಲ್ಲ, ಇವ್ರು ಟ್ರೈನಿಂಗ್ ಕೊಡ್ಬೇಕು, ಫೈಟರ್ ಅನ್ನೋದನ್ನ ಟ್ರೈನಿಂಗ್ ಕೊಡ್ಬೇಕು, ಅದಕ್ಕೆ ಟ್ರೈನಿಂಗ್ ಬೇಕಾಗಿಲ್ಲ. ಅಲ್ಲ ಕಣಪ್ಪ, ಈ ಟ್ರೈನಿಂಗ್ ಎಲ್ಲ ಎಲ್ಲಿ ಕಲ್ತ್ಕೊಂಡ್ಬಂದ್ರಿ ನೀವು ಸರ್? ಅಂದ್ರೆ ನಾನು ಮೊದ್ಲಿಂದ ನಮ್ಮ ಪಕ್ಕದ ಹಳ್ಳಿಗಳಲ್ಲಿ ನೋಡ್ಕೊಂಡ್ ಬಂದೆ. ನಾನು ಕೃಷಿಗೆ ಇಳಿಬೇಕು ಅಂತಂದ್ರೆ ಈಗ ನಮ್ ತಂದೆ ಹೇಳಿದ್ರು, ಇವೆಲ್ಲ ನೋಡಪ್ಪ ಇದ್ರ ಜೊತೆ ಒಂದು ಹೈನುಗಾರಿಕೆನು ಮಾಡು, ಕುರಿ ಕೋಳಿ ಸಾಕಣೆ ಮೇಕೆ ಸಾಕಣೆ. ನಮ್ಗೆ ಇದ್ರ ಹಸು ಕರು ಎಷ್ಟಿದೆ ಸರ್? ನಮ್ಮ ಹತ್ರ ಹಸು ಕರು ಒಂದು 3 ಹಸು ಇದೆ, 1-2 ಕರುಗಳಿದೆ, ಆಮೇಲೆ ಮೇಕೆಗಳಿದೆ, 1-7 ಮೇಕೆಗಳಿದೆ, ಕುರಿಗಳು ಇದೆ. ಎಮ್ಮೆ ಗಿಮ್ಮೆ ಸಾಕಿಲ್ಲ? ಎಮ್ಮೆ ಸಾಕಿಲ್ಲ ಸರ್. ಅದಕ್ಕೆ ಸುಮ್ಮನೆ ಹಾಲು ಚೆನ್ನಾಗಿ ಕೊಡ್ತದಲ್ಲ ಎಮ್ಮೆ ಅಂತಂದ್ರೆ ನಮ್ಗೆ ಅದು ಆಗ್ಬರಲ್ಲ ಸರ್. ಜಮೀನಲ್ಲಿ ಏನ್ ಬೆಳಿತೀರಿ ಸರ್? ಜಮೀನೆಲ್ಲ ತೊಗರಿ ಇರ್ಬೋದು, ರಾಗಿ ಇರ್ಬೋದು, ಕಬ್ಬಿ ಇರ್ಬೋದು, ಮುಸ್ಕುನ್ ಜೋಳ ಇರ್ಬೋದು, ಮತ್ತೆ ಬಾಳೆ, ಶುಂಠಿ, ಎಲ್ಲಾ ವೆರೈಟಿನೂ ಬೆಳೆದಿದೆ ಸರ್. ಶುಂಠಿ ಬೆಳಿತಿರಲ್ಲ, ಶುಂಠಿ ಬೆಳೆದಾದ್ಮೇಲೆ ಆಮೇಲೆ ಏನು ಬೆಳೆಯಲ್ಲ ಅಲ್ಲಿ ಬೆಳೆ ಅಂತಾರಲ್ಲ, ಹೆಂಗೆ ಹೆಂಗ್ ಶುಂಠಿ ಬೆಳೆ ಸರ್? ಶುಂಠಿ ಬೆಳೆಯಲ್ಲ ಅಂತಂದ್ರೆ ನೋಡಿ ಸರ್, ಈಗ ಏನಾಗಿದೆ ಅಂತಂದ್ರೆ ನಮ್ಮ ಹೊರ ರಾಜ್ಯ ಆದಂತ ಕೇರಳದಲ್ಲಿ ಈ ಕೇರಳದವ್ರು ಏನ್ ಮಾಡೋರು ಅಂತಂದ್ರೆ ಈಗ ನಮ್ಮ ರೈತರುಗಳಿಗೆ ಇಲ್ಲಿ ರೈತರುಗಳು ಏನಂತಂದ್ರೆ ಈಗ ನಾನೊಬ್ಬ ಸೋಮಾರಿ ಅನ್ಕೊಳ್ಳಿ, ಈಗ ನನ್ಗೆ ಏನು ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ ಅಂದ್ಮೇಲೆ ಅವನೇನ್ ಮಾಡ್ತಾನೆ, ಎಕರೆಗೆ 90,000 ಕೊಡ್ತಾರೆ, ಕೊಟ್ಬಿಟ್ಟು ಆರಾಮಾಗಿ ಕೂತಿರ್ಬೋದಲ್ಲ, ನಾವ್ಯಾಗ ಗೇದು ಎದೆಯೆಲ್ಲ ಮುರ್ಕೋಬೇಕು ಅಂತ ನಮ್ಮ ಹಳ್ಳಿ ಭಾಷೆಯಲ್ಲಿ. ಆತರ ಇರಬಾರ್ದು. ಇವತ್ತಿನ ಯುವ ಪೀಳಿಗೆಯಲ್ಲಿ ಕೃಷಿಲಿ ಒಳ್ಳೆ ಉತ್ತಮವಾದ ಏನಿಲ್ಲ ಸ್ವಾಮಿ, ನೀವೇ ಈ ಫೈಟರ್ ಕೋಳಿಗಳ ಮಾಡ್ಬಿಟ್ಟು ಆಮೇಲೆ ಎಲ್ರಿಗೂ ಕೊಡಕ್ ಆಗಿಲ್ಲ ಬಿಡಿ, ಎಲ್ರು ಮನ ಮನೆಯವರು ಫೈಟರ್ ಗಳಾಗ್ಬಿಟ್ರ ಗತಿ ಏನವ? ಹಂಗಾಗಕ್ಕಿಲ್ಲ. ಆಮೇಲೆ ಇವ್ರ ಊರಿಗೆ ಕೋಡಿಹಳ್ಳಿ ಅಂತವ ಹೇಳಕ್ಕಿಲ್ಲ, ಎಂತದಪ್ಪ ಫೈಟರ್ ಕೋಳಿಹಳ್ಳಿ ಅಂದ್ಬಿಡ್ತಾರ. ಯಾಕೆ ಚಂದ್ರಣ್ಣಂಗೆ ಕೋಳಿ ತಂದು ಕೊಡುವಂತ ಅದ್ ಯಾಕಂಗ ಅವನೇ ಇಲ್ಲಕಪ್ಪ ನಾನು ಅನ್ಕೊಂಡಿದ್ದೀನಿ. ನಾನು ಅಲ್ಲಕವ್ವ, ನಮ್ ತಾತನ ಕಾಲದಲ್ಲಿ ನಾನು ಅವಾಗ ಇನ್ನು ಸಣ್ಣ ಹುಡುಗ, ಒಂದ್ ನಾನು ಹೇಳ್ತಿರೋದು 40 ವರ್ಷದ ಹಿಂದಿನ ಮಾತುಕವ. ಆಗ ಹೋಗಿದ್ದಿ ಒಂದ್ ಜಾತ್ರೆಗೆ, ಬಿಟ್ಬಿಟ್ಟಿದ್ರು 2 ಕೋಳಿಯ, ಏನ್ ತಕ್ಕ ಫೈಟ ಮಾಡ್ತಾ ಕೂತವೆ, ಅದ್ರ ಪುಕ್ಕುವ ಇದ್ ಕಿತ್ತಾಗ್ತದೆ, ಇದ್ರ ಪುಕ್ಕುವ ಕಿತ್ತು ಕಿತ್ತು ರಕ್ತನೆ ಬಂದ್ಬಿಡ್ತಕ್ಕವ ಈ ಕದ್ದತ್ರ. ನನಗೆ ನೋಡ್ಬಿಟ್ಟು ಇದ್ ಯಾಕಪ್ಪ, ಏನೋ ಮನರಂಜನೆ ಇರ್ತದೆ, ಆದ್ರೆ ಪಾಪ ಅವು ಎಷ್ಟು ಹಿಂಸೆ ಅನುಭವಿಸ್ತವೆ, ಮಾಡ ಸರಿಯಾ ಅಂತ ಅನ್ಸ್ಬಿಡ್ತು ನನಗೆ. ಶಂಕರಣ್ಣ, ಒಂದೊಂದ್ ಟೈಮ್ ಈ ಮೇಕ್ ಬಿಟ್ಟಿರ್ತಾರಲ್ಲ ಹಳ್ಳಿಗಳಲ್ಲಿ, ಅಲ್ಲ ಅವಾವೇ ಶುರು ಹಚ್ಚಿರ್ತವೆ, ಅವಾವೇ ಶುರು ನೋಡಿವ್ ನಿಕಪ್ಪ. ಈಗ ಅದಕ್ಕೆ ಕಣಪ್ಪ ಕೋಳಿ ಜಗಳ ಅನ್ನೋದು ಅದ್ ಇರ್ಲಿ, ಫೈಟ್ರು ಕೋಳಿ ಅಂತೂ ಬೇಕಾರೆ ಕೊಡ್ಸವ, ಆದ್ರೆ ಅದನ್ನ ನೋಡ್ಕೋಬೇಕಲ್ಲ, ಅದ್ ಕಷ್ಟ. ನೀನೇ ಊರ್ ತಿರ್ತಾ ಇರ್ತೀಯ, ಇವ್ರು ಹೇಳೋ ತರ ಕೋಳಿ ಕೊಡಕ್ಕಂತವ ನಾವು. ಅಯ್ಯೋ ಶಿವನೇ, ಆಮೇಲೆ ಈ ಮುಸ್ಕಿನ್ ಜೋಳ ಅಂದ್ರಲ್ಲ ಚಂದ್ರಣ್ಣವ್ರೆ, ಅದ ಈ ಕೋಳಿಗೋಸ್ಕರ ಮಾಡ್ಕೊಂಡಿದ್ರೆ? ಕೋಳಿಗೂ ಮಾಡ್ತೀವಿ, ಸೆಲ್ಲಿಂಗು ಮಾಡ್ತೀವಿ, ಹಸುಗಳಿಗೆ ಫುಡ್ ಮಾಡ್ತೀವಿ, ಪಶು ಆಹಾರ ಮತ್ತೆ ಮೈದಾ ಇಟ್ಕೊ ಹೋಗುತ್ತೆ, ಮುಸ್ಕುನ್ ಜೋಳ, ಈ ತರ ವೆರೈಟಿ ಎಲ್ಲ. ಜಮೀನ್ ಹತ್ರನೇ ಬಂದ್ ತಕೋದ್ರೆ ಸ್ವೀಟ್ ಕಾರ್ನ್ ಅಂತ ಏನೋ ಮಾಡ್ತಾರಲ್ಲಪ್ಪ, ಅದಕ್ಕೆ ಈ ಅಮೇರಿಕನ್ ಕಾರ್ನ್ ಅಂತ ಸಿಗ್ತದೆ, ಸ್ವೀಟ್ ಕಾರ್ನ್ ಮೆತ್ತಿಗಿರ್ತದೆ, ಅದು ತಿಂದಿವ್ ನಿಕವ ಚೆನ್ನಾಗದೆ ಅದು. ತಿಂದೆ ಏನ್ ಮಾಡ್ತಾಳೆ, ಅದಕ್ಕೆ ಕೇಳ್ತಿರೋದು ಕಪ್ಪ, ಪಕ್ಕದಲ್ಲಿ ನೀ ಕೂತಿದ್ಯಲ್ಲ ಅಲ್ಲಪ್ಪ, ಇವತ್ತೇನು ಅಲ್ಲೋ ಕೂತ್ ಬಿಟ್ಟಿದೀಯ, ನನ್ನ ಹತ್ರ ಕೂತ್ಕೊತಿದ್ದನು ಚಂದ್ರಣ್ಣ ಕರ್ಕೊಂಬರ್ಲಿಲ್ವಾ, ಲೇಟ್ ಆಗಿ ಬಂದಲ್ಲ ನಾನು. ಚಂದ್ರಣ್ಣನ ಇಲ್ಲಿ ನನ್ ಪಕ್ಕದಲ್ಲಿ ಕೂರಿಸ್ಬಿಟ್ಟು ಕಮ್ಲಕ್ಕನ ಪಕ್ಕದಲ್ಲಿ ಕೂತಿದ್ಯ, ಏನಾರು ಕೊಟ್ರಿ ಚಂದ್ರಣ್ಣ ಅಲ್ಲ, ಏನಾರು ಗುಸು ಗುಸು ಅಂದ್ಬಿಟ್ಟು ಕೊಟ್ಗಿಟ್ಟಿಬಿಟ್ಟಿ. ಇದಕ್ಕೆ ಗೊತ್ತ, ನಮ್ ಪ್ರಯತ್ನ ನಂದು ಸುಬ್ಬಣ್ಣಂದು ವ್ಯವಸಾಯ ಮಾಡು ಅಂದ್ರೆ ಮಾಡೋದಿಲ್ಲ, ಎಲ್ಲೆಲ್ಲೋ ಹೋಯ್ತಿರ್ತೀಯ ಕೆಂಪು ಸತ್ಕೊಂಡು. ಅದಕ್ಕೆ ಕೋಳಿ ಉದ್ಯಮ ಏನಾದ್ರು ಮಾಡಿಸ್ಕಿಡ್ತೀಯ? ಒಳ್ಳೇದು ಕಪ್ಪ, ಕೇಳ್ಕೊಂಬದ್ಲು ಅನ್ಬಿಟ್ಟು ಪಕ್ಕದಲ್ಲಿ ಕೂರಿಸಿನಿ ಚಂದ್ರ. ಕೋಳಿ ಉದ್ಯಮ ಬೇರೆ, ಇವ್ರದೇ ಬೇರೆ ಕಣ್ಬಿಡು. ಅದ್ರಲ್ಲಿ ಒಂದ್ ಸ್ವಲ್ಪ ಜೋರಾಗದೆ ಇವ್ರದ್ದು, ಫೈಟರ್ ಕೋಳಿಗಳು ತಯಾರು ಮಾಡೋದು ಕಷ್ಟ. ಸರಿ, ನೀ ಎಲ್ಲಿ ಹೋಗಿದ್ ಬಂದೆ? ಚುಕ್ಕಿ ಬಾಳೆ ಅನ್ಕೊಂಡಂಗೆ ಚುಕ್ಕಿ ಚುಕ್ಕಿ ಇರೋ ಶರ್ಟ್ ಹಾಕೊಂಡು ಬುಡಪ್ಪ, ಏನೋ ಕೆಲಸ ಕಾರ್ಯಗಳು ಇರಕ್ಕಿಲ್ವಯ್ಯ? ಅಯ್ಯೋ ಒಳ್ಳೆ ಶಂಕರಣ್ಣಂಗೆ ನೀನು ಒಳ್ಳೆ ಚುಕ್ಕಿ ಬಾಳೆ ಅಂತಾರನೇ ಕಾಣ್ತಾವ ನೋಡ ಅಲ್ವಾ, ಅದ್ರ ಬಣ್ಣ ಚೇಂಜು, ಅದ್ ಹಳದಿ ನಂದು ಕೆಂಪು, ಆತರದ ಕೆಂಪು ಬಣ್ಣದ್ದು. ಈಗೇನ್ ನೀವು ಬಾಳೆಗಳೇ ಬೆಳಿತೀರಾ? ಸರ್, ಬಾಳೆ ಈಗ ನಾನು ಇವಾಗಿಂದ ಪ್ರಯತ್ನ ಪಡಬೇಕು ಅಂತಿದ್ದೀನಿ, ಬಾಳೆಗೆ ಇನ್ನು ಹೋಗಿಲ್ಲ. ಎಷ್ಟಪ್ಪ ವಯಸ್ಸು ನಿಮ್ಗೆ? ನನ್ಗೆ 29 ವರ್ಷ. ಕೃಷಿ ಶುರು ಮಾಡಿ ಎಷ್ಟು ವರ್ಷ ಆಯ್ತು? ನಾನು ಕೃಷಿ ಶುರು ಮಾಡಿ 17 ವರ್ಷ ಸರ್, 17 ವರ್ಷದಿಂದ ಕಾಲೇಜ್ಗೆ ಹೋಗ್ಬೇಕಾದ್ರೆ ಶುರು ಮಾಡಿ. ಅದೇ ನಿಮ್ಮೂರ್ ಕಡೆ ಎಲ್ಲ ಮುಸ್ಕುನ್ ಜೋಳದೆಲ್ಲ ಜಾಸ್ತಿ ಕಾಸು ಮಾಡ್ತಾರಂತೆ, ಹೆಂಗೆ ಸರ್? ಮುಸ್ಕುನ್ ಜೋಳದಲ್ಲಿ ಕಾಸು ಮಾಡ್ತಾರೆ ಅಂತಂದ್ರೆ, ಈಗ ಮುಸ್ಕುನ್ ಜೋಳದಲ್ಲಿ ಕಾಸು ಮಾಡೋರು ಅವರೇ, ಮಾಡದೆ ಇರೋರು. ಈಗ ನೀವು ಮಾಡಿರೋರು ಮಾಡಿಲ್ದೆ? ನಾನು ಮಾಡಿದ್ದೀನಿ ಸರ್, ಮೊದ್ಲು ಮಾಡಿರ್ಲಿಲ್ಲ, ಆಮೇಲೆ ಮಾಡ್ತಾ ಮಾಡ್ತಾ. ಈಗ ಕಾಸು ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು ಹೇಳಿ ಸರ್ ಮುಸ್ಕನ್ ಜೋಳದಲ್ಲಿ, ಮುಸ್ಕನ್ ಜೋಳದಲ್ಲಿ ಹೆಂಗೆ ಅಂತಂದ್ರೆ ಬಿತ್ತನೆ ಬೀಜಗಳ ವೆರೈಟಿನ ತಿಳ್ಕೋಬೇಕು ಮೊದಲನೇದಾಗಿ. ಮತ್ತೆ ಮುಸ್ಕನ್ ಜೋಳದ ವೆರೈಟಿ ಒಂದನೇದು. ಎರಡನೇದು ಭೂಮಿಲಿ ಮಣ್ಣು ಪರೀಕ್ಷೆ ಇರಬೇಕು, ಮಣ್ಣು ಪರೀಕ್ಷೆ ಮತ್ತೆ ಮಣ್ಣಿನ ಫಲವತ್ತತೆ, ಮಣ್ಣಿನ ಫಲವತ್ತತೆನೂ ಇರಬೇಕು. ಈಗ ನಮ್ಮ ಆರೋಗ್ಯ ಸದೃಢವಾಗಿರ್ಬೇಕು ಅಂದ್ರೆ ನಾವು ಎಲ್ಲ ಇದ್ ಮಾಡಿ ನಮ್ಮಂಗೆ ಭೂಮಿನ ಅನ್ಕೋಬೇಕು ನಾವು. ಈಗ ಕೆಲವ್ರು ಏನ್ ಅನ್ಕಂದ್ರೆ ಭೂಮಿ ತಾಯಿ ಸತ್ ಹೋಗಿದ್ದಾಳೆ ಅನ್ನೋ ಲೆಕ್ಕಾಚಾರದಲ್ಲಿ ಜನಗಳಿಗೆ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ಮಣ್ಣಿಗೆ ಜೀವ ಇದೆ ಅಂತ. ಈಗ ಮಣ್ಣಿಗೆ ಜೀವ ಇದೆ ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ. ಈಗ ಜೀವ ಇದೆ ಮಣ್ಣಿಗೆ, ಜೀವ ಇಲ್ಲ ಅಂತಲ್ಲ ಜೀವ ಇದೆ. ಆಮೇಲೆ ಮಣ್ಣು ಪರೀಕ್ಷೆ ಈಗ ಏನು ಅಂತಂದ್ರೆ ಈಗ ಸುಮಾರು ಕೆಲವು ರೈತರುಗಳು ಏನ್ ಮಾಡ್ತಾರೆ ಅಂತಂದ್ರೆ ಸ್ವಲ್ಪ ಮಣ್ಣು ಪರೀಕ್ಷೆ ಮಾಡಿಸಲ್ಲ. ಏನ್ ಮಾಡೋದು, ಮುಸ್ಕನ್ ಜೋಳ ಬಿಡೋದು, ಮುಸ್ಕನ್ ಜೋಳ ಬಿಟ್ಬಿಟ್ಟು ಕಳೆ ನಿರ್ವಹಣೆ ಮಾಡಂಗಿಲ್ಲ. ಈಗ ಈಗ ಕಂಡಂಗೆ ಅದೇ ನಮ್ ಕಡೆ ಏನಂತಾರೆ ಅಂದ್ರೆ ಯೂರಿಯಾ 280 ರೂಪಾಯಿ ಯೂರಿಯಾ ಸಿಕ್ಕತ್ತೆ, ಕಪ್ಪಾಗ್ಬಿಡುತ್ತೆ, ಎರಚ್ಬಿಟ್ಟು ನೇಗ್ಲು ಬಿಟ್ಬಿಡಿ, ಆತರ ಮಾಡಿದ್ರೆ ಸರ್ ಆಗಲ್ಲ. ಏನಪ್ಪ ಅಲ್ಲ ಆಯ್ತದೆ, ಆದ್ರೆ ಏನಂದ್ರೆ ಭೂಮಿ ಫಲವತ್ತತೆ ಕ್ರಮೇಣವಾಗಿ ವರ್ಷ ವರ್ಷ ವರ್ಷ ಕಡಿಮೆ ಆಗಿ ಆಗಿ ಆಗಿ ಹೋಗಿ ಕೊನೆಗೆ ಏನು ಇಲ್ಲಕ್ಕಪ್ಪ, ನೀ ಏನ್ ಬೆಳೆದ್ರು ನಂತರ ಬಂಡವಾಳವೇ ಇಲ್ಲ. ಗುತ್ತಿಗೆ ಕೊಟ್ಬಿಡ್ತಾರಂತೆ ಜಮೀನು, 1000 ಸಿಗುತ್ತೆ ಅಂತ ಅವ್ರ ಔಷಧಿ ಹೊಡೆದು. ಈಗ ಮೇಡಮ್ ನಾವೇ ಶುಂಠಿ, ಈಗ ಮುಸ್ಕನ್ ಜೋಳನು ಮಾಡಿದೀವಿ, ಶುಂಠಿನೂ ಮಾಡಿದೀವಿ. ಶುಂಠಿ ಮಾಡಿದೀವಿ ಅಂತಂದ್ರೆ 1.5 ಎಕರೆ ಕಡಿಮೆ ಇಲ್ಲ ಅಂದ್ರೆ 7-8 ಲಕ್ಷ ಖರ್ಚು ಮಾಡಿದೀವಿ. ಈಗ ಅದ್ರ ಲಾಭ ತೆಗಿಯೋದು ನಮ್ಗೆ ಕಷ್ಟ ಇದೆ. ಯಾಕಂತಂದ್ರೆ ಚೀಲ 60 ಕೆಜಿ ಚೀಲ 600 ರೂಪಾಯಿ ಬಂದಿದ್ದಾರೆ ಮಾರುಕಟ್ಟೆ. ಮಾರುಕಟ್ಟೆ ತುಂಬಾ ಇಳಿದೋಗ್ಬಿಟ್ಟೈತೆ. ಈಗ ಏನಕ್ಕೆ ಇಳಿದೋಗ್ಬಿಟ್ಟೈತೆ ಅಂದ್ರೆ ಸರ್, ಈಗ ನಮ್ಮ ರೈತರೇ ಬೆಳೆದಿದ್ರೆ, ನಮ್ಮ ಕರ್ನಾಟಕದಲ್ಲಿ ನಮ್ಮ ರೈತರೇ ಬೆಳೆದಿದ್ರೆ ಏನಾಗ್ತಿರ್ಲಿಲ್ಲ. ಈಗ ಹೇಳ್ತಾರೆ ನೋಡಿ, 100-150 ಎಕರೆ ಕೇರಳಿಯನ್ಸ್ ಅಲ್ಲಿಂದ ಬಂದು ಕರ್ನಾಟಕದಲ್ಲಿ ಅವ್ರಿಗೆ ಭೂಮಿನ ನಾವು ಕೊಟ್ಬಿಟ್ಟು ಕೂತಿರೋದ್ರಿಂದ ನಮ್ಮಂತವ್ರಿಗೆ ಹೊಡೆತ ಈ ಸಣ್ಣ ರೈತರುಗಳಿಗೆ. ಈಗ ಜೋಳ ನೀವು ನಿಮ್ ಜಮೀನಲ್ಲದೆ ಬೇರೆ ಕಡೆನೂ ಹೋಗಿ ಗುತ್ತಿಗೆ ತಗೊಂಡು ಮಾಡಿದೀವಿ. ಈಗ ನಮ್ಮ ಪಾರ್ಟ್ನರ್ ಈಗ ನಿಮ್ ಜೊತೆ ಬಂದು ಮಾತಾಡೋದು ಸರ್, ಅವ್ರ ಜೊತೆ ಮಾಡಿದೀವಿ ನಾವು. ಹೆಚ್ಚು ಕಡಿಮೆ 5 ಎಕರೆ ಮಾಡಿದೆ, 252 ಕ್ವಿಂಟಲ್ ಬೆಳೆದಿದೆ. 252 ಕ್ವಿಂಟಲ್ ಅಲ್ಲಿ ಸರಾಸರಿ 50 ಕ್ವಿಂಟಲ್ ಆಯ್ತು ರಾಜಣ್ಣ, ಅರ್ಧ ಟನ್. ಅದು ವೆರೈಟಿ ಕಾವೇರಿ ಗೋಲ್ಡ್ 2-5K-5 ಅಂತ ಮುಸ್ಕನ್ ಜೋಳ ತಳಿ. ಅಂದ್ರೆ ನಾನು ಯಾವುದೇ ವೆರೈಟಿ ತಗೊಂಡ್ರು ಸರ್, ನಮ್ ಕೃಷಿ ಇಲಾಖೆಲೆ ನಾನು ತಗೊಂಡು. ಎಷ್ಟು ಎಕರೆಲ್ಲಿ ಬೆಳಿತೀರಿ ಮುಸ್ಕನ್ ಜೋಳ ಸರ್? ಮುಸ್ಕನ್ ಜೋಳ ನಾವು ಅಂತಂದ್ರೆ ನಮ್ ಸ್ವಂತ ಜಮೀನಿಗೆ 1-2 ಎಕರೆ ಅಷ್ಟೇ. ನಾವು ಬೇರೆ ಮಾಡ್ಕೋಬೇಕು ಅಂತಂದ್ರೆ ಕಬ್ಬಿದೆ ನಮ್ಮಲ್ಲಿ, ಕಬ್ಬಿದೆ 1-5 ಎಕರೆ ಕಬ್ಬಿದೆ, ಬಿಟ್ಟ ಬೇರೆ ವೆರೈಟಿಗಳೆಲ್ಲ ಇದೆ. ಆದ್ರೆ ಮುಸ್ಕನ್ ಜೋಳ ಮಾತ್ರ ಲಾಂಗ್ ಆಗಿ ಬೇರೆ ಒಂದು ಜಮೀನ. ಚಂದ್ರಣ್ಣ ಅವ್ರೆ ಹಂಗಂದ್ಬಿಟ್ಟು 8 ಎಕರೆ ಇಟ್ಕೊಂಡಿದ್ರಿ ಜಮೀನ ಸರ್? ನಮ್ಮ ಲೀಸ್ಗೆ ಅಲ್ಲ, ಲೀಸ್ಗೆ ಅದಲ್ಲದೆ ಇವ್ರು ಸ್ವಂತ ಕಪ್ಪ ಹೇಳ್ತಿರೋ ಸರ್, ನಮ್ಮ ಸ್ವಂತ ಜಮೀನು 7 ಎಕರೆ ಅಷ್ಟೇ ಸರ್. 7 ಎಕರೆ ಈಗ ನಾವು ಎಕ್ಸ್ಟ್ರಾ ಮಾಡ್ತಾ ಇರೋದ್ 35-40 ಎಕರೆ ಮಾಡ್ತಾ ಇದೀವಿ ಸರ್. ಎಲ್ಲ ಇದೆಲ್ಲ ತಗೊಂಡು ಗುತ್ತಿಗೆ ಗಿತ್ತಿಗೆ ಎಲ್ಲ ಟ್ರಾಕ್ಟರ್, ನಮ್ಮ ಹತ್ರ 2 ಟ್ರಾಕ್ಟರ್ ಇದೆ. ಈಗ ಜನಗಳೆಲ್ಲ ಬೇಕಲ್ಲ ಸ್ವಾಮಿ ನೀವು? ಎಲ್ಲ ನನ್ನ ತಮ್ಮ ನಾನಿಬ್ರೆ ಮಾಡ್ಕೊಳ್ಳೋದಕ್ಕೆ. ಅಯ್ಯಯ್ಯಪ್ಪೋ ಇದು ಹೆಂಗೆ ಶಿವನ ಅಷ್ಟು ನನ್ನ ತಮ್ಮ ನಾನಿಬ್ರೆ. ನನಗಿರೋ 1.5 ಎಕರೆಯಲ್ಲಿ ನಾನು ರಾಜಣ್ಣ ಬೆವರು ಸುರಿಸ್ ಗೆದ್ರು ಆಗ ಆಯ್ತಲ್ಲ ನಮ್ಗೆ. ಇವನ್ ಯಾವತ್ತಪ್ಪ ಬೆವರು ಸುರಿಸಿದ್ದ? ನಾನು ಅದಕ್ಕೆ ಹೇಳ್ತಾ ಇರೋದು ಬೇಸಿಗೆ ಕಾಲದಲ್ಲಿ ಕಪ್ಪ. ಹೌದು, ಈಗ ಮಾತ ಕಮ್ಮಿ ಮಾಡ್ಬಿಟ್ಟು ಅವ್ರಿಗೆ ಹೇಳತ್ರ ಕೇಳು, ಹೆಂಗ್ ಮಾಡ್ತಾ ಇದ್ರಿ ಕೇಳು. ಹೇಳ್ತಾರಲ್ಲ ಅಣ್ಣ, ಹೇಳಿ ಸ್ವಾಮಿ. ಈಗ ಅದೇ ಸರ್, ನಮ್ದು ನಾನು ಮುಸ್ಕನ್ ಜೋಳ ಬೆಳಿಬೇಕು ಅಂತಂದ್ರೆ ಏನ್ ಮಾಡ್ತೀನಿ ಅಂದ್ರೆ ಸರ್, 1 ವರ್ಷದಲ್ಲಿ 2 ಬೆಳೆ ಬೆಳಿತೀನಿ ಮುಸ್ಕನ್ ಜೋಳ. ಅದು ವೆರೈಟಿ ಅಂದ್ರೆ ಒಂದೇ ವೆರೈಟಿ ಮಾಡಲ್ಲ ಮೇಡಮ್, ಅದು 4 ತಿಂಗಳಿಗೆ ಕಟಾವ್ ಬರುತ್ತೆ. 4 ತಿಂಗಳಿಗೆ ಮೊದಲು ನಾಟಿ ಮಾಡ್ಬೇಕಾರೆ, ಲಾಸ್ಟ್ ಕಟಾವ್ ಬೇಕಾರೆ 4 ತಿಂಗಳು. ಅದಕ್ಕೆ 1 ವರ್ಷಕ್ಕೆ 12 ತಿಂಗಳು ಇರೋದು, 8 ತಿಂಗಳಿಗೆ ಇದು ಕ್ಲೋಸ್ ಆಗುತ್ತೆ, ಮಧ್ಯೆ 8 ತಿಂಗಳು ಗ್ಯಾಪ್ ಇರ್ತದೆ. ಆ ಗ್ಯಾಪ್ ಅನ್ನ ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲ ಗೊಬ್ಬರನ ಈ ಮನೆಯಲ್ಲಿ ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಮತ್ತೆ ಹಸಿರೆಲ ಗೊಬ್ಬರ ಆಗಿ ಅಲಸಂದೆ ಉದ್ದು ಉರುಳಿ ಈ ರೀತಿ 7 ತಿಂಗಳ ತನಕ ಬರ್ತದೆ. ಅದನ್ನ ಹೊಲಕ್ಕೆ ಅದನ್ನ ಸಿಂಪಡಣೆ ಮಾಡ್ಬಿಟ್ಟು ಎರಡನೇ ಬೆಳೆನ ಮಾಡ್ಕೋಬಹುದು. ಈಗ ಮೊದಲನೇದಿಂದ ಹೇಳ್ತೀನಿ, ನಾವು ಈಗ ಮುಂಗಾರು ಅದ ಮಾಡಿರ್ತೀವಿ. ಏನಂತಂದ್ರೆ ಸರ್, ನಾವು ಬೇಸಿಗೆಯಲ್ಲಿ ಈಗ ಅಲ್ಲಿ ಮೊದಲನೇ ಬೆಳೆಗೆ ಬರ್ಬೇಕು ಅಂದ್ರೆ ಬೇಸಿಗೆಯಲ್ಲಿ ಹಸಿರೆಲೆ ಗೊಬ್ಬರನಾಗಿ ಸೆಣಬನ್ನ ಹಾಕಿ ಸೆಣಬನ್ನ ಬಿಟ್ಟಿರ್ತೀವಿ. ಅದನ್ನ ಏನ್ ಮಾಡ್ತೀವಿ ಅಂದ್ರೆ ನೀಟಾಗಿ ಡಿಸ್ಕ್ ಹೊಡೆದು ಎಲ್ಲಾನು ಮಚ್ಚಿ ಎಲ್ಲ ಕ್ಲೋಸ್ ಮಾಡಿ, ಅದನ್ನ ಕ್ಲೋಸ್ ಮಾಡಿ ನೀಟಾಗಿ ನಮ್ಗೆ ಹಸಿರೆಲ್ಲ ಗೊಬ್ಬರನು ಬೇಕು, ಮತ್ತೆ ಕೊಟ್ಟಿಗೆ ಗೊಬ್ಬರ ಕೋಳಿ ಗೊಬ್ಬರ ಯಾವ್ದೇ ಆಗಿರ್ಬೋದು, ಅದನ್ನ ಎಲ್ಲಾನು ಅದ ಮಾಡಿ ಭೂಮಿ ಒಳಗಡೆ ಸೇರಿಸಿ ನಾವು ಬಿಡ್ಬೇಕಾದ್ರೆ ರಾಸಾಯನಿಕನ ಸಿಂಪಲ್ ಆಗಿ ಇಟ್ಕೊಬೇಕು. ಈ ಭೂಮಿ ಫಲವತ್ತತೆ ಹೆಚ್ಚಾಗಬೇಕು ಅಂತಂದ್ರೆ ನಮ್ಗೆ ಹಸಿರೆಲ್ಲ ಗೊಬ್ಬರ ಇರಬೇಕು. ಮೇನ್ ಆಗಿ ಹಸಿರೆಲ್ಲ ಗೊಬ್ಬರ ಅಂತಂದ್ರೆ ತುಂಬಾ ಉತ್ತಮವಾದ ಆರೋಗ್ಯಕರ ಗೊಬ್ಬರ ಗೊಬ್ಬರ ಗೊಬ್ಬರ ಗೊಬ್ಬರ ಆಮೇಲೆ ಕೊಟ್ಟಿಗೆ ಗೊಬ್ಬರ ಆಮೇಲೆ ಕೋಳಿ ಗೊಬ್ಬರ ನೋಡ್ಬೇಕು. ಕೋಳಿ ಗೊಬ್ಬರ ಮಿತಿಯಾಗಿರ್ಬೇಕು, ಇದಾಗಕ್ಕೆ ಫೈಟರ್ ಉಂಜಿದ ಗೊಬ್ಬರ ಅದೇ ಸರ್ ಮಿತಿಯಾಗಿರ್ಬೇಕು, ಅದು ಸ್ವಲ್ಪ ಹೀಟ್ ಜಾಸ್ತಿ ಕೇಳವ. ಆಮೇಲೆ ಹೆಚ್ಚಿಗೆ ಕೋಳಿಗಳು ಅಂದ್ರೆ ದಂಡ ದಂಡ ಸಾಕಂಡ್ರೆ ಪರವಾಗಿಲ್ಲ ಕವ್ವ. ಇವರು ಅಮ್ಮ ಅಮ್ಮ ಅಂದ್ರೆ ಎಷ್ಟು ಹಾಕಿದ್ರೆ ಅಷ್ಟೇ ಅಲ್ವಾ? ಅದೆಲ್ಲ ಇವ್ರು ಇವ್ರು ಹೇಳೋ ಪ್ರಕಾರ 35 ಎಕರೆಗೆ ಹಾಕಕ್ ಅದವ. ಈಗ ಚಂದ್ರಣ ಚಂದ್ರಣ್ಣ ಹೇಳದ್ದು ಕೋಳಿ ಸಾಕಣ್ಣ ಕೋಳಿ ಫಾರಂ ಮಾಡ್ಕಿದೀನಿ ಅಂತ ಹೇಳದ್ನ. ಹಂಗಲ್ಲಕ್ಕಪ್ಪ, ಕೋಳಿ 70 ಕೋಳಿ ಕಡಿಮೆ. 70 ಕೋಳಿ ಅಂತಂದ್ರೆ ಏನ್ ಮನೆ ಸಾಕೋದು ಹುಡುಗಾಟವ? ಇವ್ರದ್ದು ಫೈಟರ್ ಕೋಳಿ 70 ಸಾಕೋದು ಒಂದೇ, ಇದು 1,000 ಕೋಳಿ ಸಾಕೋದು ಒಂದೇ. ಏನು ರಾಜಣ್ಣ ಮೇಂಟೆನೆನ್ಸ್ ಅಲ್ಲಿ ಚಂದ್ರಣ್ಣ ಚಂದ್ರಣ್ಣ ಅವ್ರೆ ಚಂದ್ರಣ್ಣಮ್ಮ ಅಯ್ಯೋ ಒಂಚೂರು ಹೆಸರುಗಳು ಹೊಸಬ್ರು ಇದಲ್ ಬಾಬಾ ಒಂದೊಂಚೂರು ಮಾರ್ತಾ ಕೋಳಿ ವಿಷಯ ಕೇಳ್ಬಿಟ್ಟವನಲ್ಲ ಈಗ ಅಂದ್ರೆ ನಮ್ ಭೂಮಿಲಿ ಕಳೆ ಬರ್ಸಕ್ಕೆ ನಾವು ಅಸ್ತರ ಗ್ಯಾಪ್ ಇದ್ ಮಾಡ್ಕೊಳ್ಳಲ್ಲ ಜಾಸ್ತಿ, ನಮ್ ಭೂಮಿಲಿ ಕಳೆನೇ ಬರಲ್ಲ. ಸರ್ ನಿರ್ವಹಣೆ ಮಾಡ್ಕತ್ತೀವಿ ನಾವು. ಏನಂದ್ರೆ ನಮ್ ಟ್ರಾಕ್ಟರ್ ನಮ್ ಹತ್ರ ಯಂತ್ರ ಕೃಷಿ ಯಂತ್ರೋಪಕರಣಗಳಿದೆ. ಈಗ ಡಿಸ್ಕ್ ಹೊಡೆದು ನಾವು ಅದಾಗೆ ಈಗ ಹಸಿರೆಲೆ ಗೊಬ್ಬರನ ಈಗ ಹೇಳ್ದಲ್ಲ ಸರ್ ಡಿಸ್ಕ್ ಹೊಡೆದೆಲ್ಲ ಮಗ್ಚಿರ್ತೀವಿ, ಮಗ್ಚಿ ಎಲ್ಲಾನು ಧೂಳು. ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಮಳೆ ಬಿದ್ದಾಗ ಮೇಡಮ್ ತೇವದಲ್ಲೇ ಒಡೆದು ಮಗ್ಚಿ ಎಲ್ಲಾನು ಎಲ್ಲಾನು ಕಲ್ಸಿ ಪಚೀತಿ ಮಾಡ್ಬಿಡ್ತಾರೆ. ಆ ರೀತಿ ಮಾಡಬಾರ್ದು. ಹೊಲ ಧೂಳು ಹೇಳ್ಬೇಕು, ಯಾವ್ದೇ ಫಸಲು ಮಾಡ್ತೀನಿ ಅಂದ್ರು ಅಲ್ಲಿ ಮೊದಲನೇದಾಗಿ ಧೂಳು ಹೇಳ್ಬೇಕು. ಆಗ ನಾವು ಅದ ಮಾಡ್ಬೇಕು, ಆ ಟೈಮಲ್ಲಿ ಅದ ಮಾಡಿ ಮುಂಗಾರು ಮಳೆ ಬೀಳೋ ಹೊತ್ತಿಗೆ ನಾವು ನಾಟಿನ ಮಾಡಿದ್ರೆ. ಆಮೇಲೆ ನಾಟಿ ಹೆಂಗಿರ್ಬೇಕು ಅಂತಂದ್ರೆ ಮುಸ್ಕುನ್ ಜೋಳ ಆದ್ರೆ ಸಾಲಿಂದ ಸಾಲಿಗೆ 2 ಅಡಿ, ಗಿಡದಿಂದ ಗಿಡಕ್ಕೆ 1-1.5 ಅಡಿ ಇರ್ಬೇಕು. ಈ ರೀತಿ ಇದ್ರೆ ನಮ್ಗೆ 50 ಇಲ್ಲ 55 ಕ್ವಿಂಟಲ್. ಈಗ 30 ಕ್ವಿಂಟೆಗೆ ಪಯೋನಿಯರ್ 3304 ಅನ್ಬಿಟ್ಟು ಒಂದ್ ತಳಿ ಕೊಟ್ಟಿದ್ರು ಡೆಮೋಗ್ರೇಷನ್ಗೆ, ಅದೇ ಬಿಟ್ಟಿದೆ 45 ಕ್ವಿಂಟಲ್ ಬೆಳೆದಿದ್ದೀನಿ 3304 30 ಕ್ವಿಂಟೆಗೆ. ಅದನ್ನ ಎಲ್ಲಿ ಮಾರ್ತೀರಿ ಸರ್? ಮೈಸೂರು APMC ಅಲ್ಲೇ ಮಾಡಿದೆ. ಅದು 1,500 ರೇಟ್ ನಂಗೆ ಮಾಡಿದೆ. ಮತ್ತೆ ಕಾವೇರಿ ಗೋಲ್ಡ್ 2K55 ಅಂದಲ್ಲ ಸರ್, ಅದು 250 ಕ್ವಿಂಟಲ್ 52 ಕ್ವಿಂಟಲ್ ಇದೆ. ನಮ್ಮ ಪರ್ಟ್ನಲ್ಲಿ ಇಬ್ರು ಬೆಳೆದಿದ್ದು ಅದು 1950 ರೂಪಾಯಿಗೆ ಅಲ್ಲೇ ಕೊಟ್ಟೆ ಜಮೀನ್ ಹತ್ರ. ಅಲ್ಲ ಸ್ವಾಮಿ, ಇಷ್ಟೆಲ್ಲ ಚೆನ್ನಾಗಿ ಮಾತಾಡ್ತಿರಲ್ಲ, ಎಲ್ಲೋರ್ಗ ಓದಿದಿರಿ ಸರ್? ನನ್ನ ಸೆಕೆಂಡ್ PUC. ಬಿಡ್ರಿ ಸಾಕು, ಏನು ಎಲ್ಲ ಪದ ಎಲ್ಲ ಹೆಂಗ್ ಹೇಳ್ತಾ ಕೂತಿದಾರವ? ನೆನ್ಪಿನ ಶಕ್ತಿ ಒಂದು, ಜೊತೆಗೆ ಇವ್ರ ಮಾತು ಚೆನ್ನಾಗದೆ, ಸ್ಪಷ್ಟವಾಗೂ ಮಾತಾಡ್ತಾರೆ, ಹಂಗೆ ಕೆಲಸ ಮಾಡ್ತಾವ್ರಲ್ಲ ಅಲ್ವಾ? 30 ಎಕರೆ ಮೇಂಟೆನೆನ್ಸ್ ಸುಮ್ನೆ ಆಯ್ತವ? ಇಬ್ರು ಕೆಲ್ಸಗಾರರಿಂದ, ಬೇರೆ ಕೆಲ್ಸಗಾರರಿಂದ ನೀವು ನಿಮ್ ತಮ್ಮ ಇಬ್ಬರೇ ಮಾಡ್ತೀರಿ ಮಿಷಿನ್ ಗಳಕ್ಕಪ್ಪ ಜೊತೆಗೆ. ಅದೇ ಅದೇ ಅದು ಹೇಳಿ ಸರ್. ಈಗ ಏನ್ ಮಾಡ್ತೀವಿ ಅಂತಂದ್ರೆ ಟೈಮ್ ಟೇಬಲ್ ರೀತಿ. ಈಗ ಒಂದು ವಾರದ ತನಕ ನಂದು ಕೆಲಸ, ಈಗ ಒಂದು ಟ್ರ್ಯಾಕ್ಟರ್ ಹೊಡಿಬೇಕು ಜಮೀನ್ಗೆ, ಒಂದು ವಾರದೊಳಗಡೆ ಏನೈತೆ ಆ ಕೆಲಸನ ನಾ ಮಾಡ್ಕತ್ತೀನಿ. ಕೃಷಿ ಯಂತ್ರೋಪಕರಣಗಳಿರ್ಬೋದು, ಅದೇ ಜಮೀನ್ ಉಳುಮೆ ಮಾಡಿರ್ಬೋದು, ಹಸುಗಳು ಹಾಲು ಕರ್ಕೊಂಡು ಹೋಗಿ ನಾವು ಬೆಳಿಗ್ಗೆ ಟೈಮ್ ಹಾಲು ಕರ್ಕೊಂಡು ಹೋಗಾಕ್ಬೇಕು, ಈ ತರ ಎಲ್ಲ ಇರೋದು. ಒಂದ್ ವಾರ ನಾನು, ಒಂದ್ ವಾರ ಅವನು ಶಿಫ್ಟಿ. ಆಮೇಲೆ ಟ್ರ್ಯಾಕ್ಟರ್ ಬಾಡಿಗೆ ಹೋಗ್ಬೇಕಾದ್ರು ಏನಾದ್ರು ಆಕಸ್ಮಿಕವಾಗಿ ಬಾಡಿಗೆ ಏನಾದ್ರು ಟ್ರ್ಯಾಕ್ಟರ್ ಬಾಡಿಗೆ ಸಿಕ್ತು ಅಂತಂದ್ರೆ ಪರ್ಮನೆಂಟ್ ಅವ್ನು ಬಿಟ್ಬಿಡ್ತೀನಿ. ಕೆಲಸ ಇದ್ದಾಗ ಪರ್ಮನೆಂಟ್ ಮಾಡ್ಕೊಂಡು ಇರ್ತೀನಿ. ಒಂದಿದ್ದವ ಎಷ್ಟಿದ್ದವ ಸ್ವಾಮಿ? 2 ಒಟ್ನಲ್ಲಿ ಇಬ್ರೆ ಅಣ್ಣ ತಮ್ಮಂದಿರ ಅವನಿಗೊಂದು ನಿನ್ಗೊಂದು ಸರ್. ನಮ್ಮ ಅಣ್ಣ ಅವರು ಕೃಷಿಕರೆ, ಇನ್ನೊಬ್ರು ಅವರು 35-40 ಎಕರೆ ಜಮೀನ್ ಮಾಡ್ತಾರೆ. ಓಹೋ, ಅಣ್ಣ ಅಲ್ವೇ, ಜಾಸ್ತಿನೇ ಇರ್ಬೇಕು, ಇಲ್ಲಾಂದ್ರೆ ಕಷ್ಟ ಆಗ್ಬಿಡ್ತದೆ. ಅಂದ್ರೆ ಚೆನ್ನಾಗಿ ಒಳ್ಳೆ ವ್ಯವಸಾಯ ಜ್ಞಾಪಿಸ್ತೆ. ಅದೇ ನಮ್ದು ಅದೇ ಕವ್ವ, ಆದ್ರೆ ಗುತ್ತಿಗೆ ತಗತ್ತಾ ಇಲ್ಲ ಅಷ್ಟೇ. ನಾನು ಬಾಡಿಗೆ ಗಿಡಿಗೆ ಕೇಳಿದ್ರೆ ಕೊಡ್ತೀನಿ, ನಾನು ಇವ್ರ ತರ ಮಾಡಕ್ಕೆ ಇಲ್ಲ. ನೋಡ್ತೀನಿ ಚಂದ್ರಣ್ಣ, ಯಾರಪ್ಪ ಕೇಳಾರೋ, ವರ್ಷವಿಡಿ ನಿಂತಿರುತ್ತದೆ. ಈಗ ರಾಜಣ್ಣ ಎಲ್ಲಾನು ಕೇಳ್ಕೊ, ಈಗ ಇವ್ರು ಅಣ್ಣ ತಮ್ಮಂದಿರ್ ಇಬ್ರು ಎಷ್ಟೆಲ್ಲ ಮಾಡ್ತಾವ್ರೆ, ಈಗ ನಾನು ನೀನು ಸೇರ್ಕೊ ಮಾಡಕ್ ಹಾಕಿಲ್ಲ. ಅಲ್ಲೇ ಕೇಳ್ಕೊಳ್ಳೋಣಲ್ಲೇ, ನೀ ಕೇಳಲಿ ಅಂತ ಕರ್ಕೊಂಡ್ ಬಂದ್ರೆ ನಾ ಕೇಳ್ಕೊಂಡಿಕಪ್ಪ, ನಾನು ನಿನ್ನ ಜೊತೆ ಆಗ್ಬಿಟ್ಟು ಮಾಡೋಣ ನಡಿ. ಈಗ ಅಂದ್ರೆ ಸಂಕ್ರಣ ಒಂದ್ ತಿಳ್ಕೊಬೇಕಾಗಿರೋದು ಏನಂದ್ರೆ, ಕೋಳಿ ಸಾಕಣೆ ಅನ್ನೋದು ಇವತ್ತಿನ ದಿನದಲ್ಲಿ ಮನೋರಂಜನೆಗೆ ಅಷ್ಟೇ, ಅದು ಅವ್ರಿಗೆ ಆದಾಯಕ್ಕೇನ್ ಮಾಡ್ತಾ ಇಲ್ಲ. ಹಂಗೂ ಕೋಳಿ ಸಾಕಾಣಿಕೆ ಎಲ್ಲ ಸುಬ್ಬಣ್ಣ ತಪ್ಪಾಗ್ತಿವಿ, ಇದ್ ಮಾಡ್ಕೊಬಿಡ್ಬೇಡ ನೀನು. ಫೈಟರ್ ಕೋಳಿ, ಕೋಳಿ ಸಾಕಾಣಿಕೆ ಒಳ್ಳೆ ಲಾಭದಾಯಕವೆ. ಹಂಗಲ್ಲ, ಕೋಳಿ ಮೇಕೆ ಕುರಿ ಸಾಕಾಣಿಕೆ ಮಾಡ್ತಾವ್ರೆ, ಮೀನು ಸಾಕಾಣಿಕೆ ಹೇಳ್ತಾ ಇರೋದು ಇವ್ರದ್ದು ಫೈಟರ್ ಕೋಳಿ. ಮುಂದಕ್ಕೆ ಫೈಟರ್ ಹಾಕಬೇಕು ನೀನು. ಕುಸ್ತಿ ಕೋಳಿ ಅಂದ್ಬಿಡಪ್ಪ, ಸುಮ್ಮನೆ ಫೈಟರ್ ಬೇಡ ಆತ ಕಡೆಗೆ. ಕುಸ್ತಿ ಪೈಲ್ವಾನ್ ಕೋಳಿಗಳು ಅಷ್ಟೇ ಒಂದೇ, ಮತ್ತೆ ಏನ್ರಿ ತಿಂದ್ರಣ್ಣ ಪೈಲ್ವಾನ್ ಕೋಳಿಗಳು ಅಂದ್ಬಿಡೋದು ಅಷ್ಟೇ. ಕೋಳಿ ಪೈಲ್ವಾನ್ಗಳನ್ನ ಒಂದು ಹವ್ಯಾಸವಾಗಿ ಒಂದು ಮನೋರಂಜನೆಗೆ ಮಾಡ್ತಾವ್ರೆ. ಅದರಿಂದಾನೇ ಕಾಸು ಬರ್ಬೇಕು, ಅದರಿಂದಾನೇ ಸಂಪಾದನೆ ಮಾಡ್ಬೇಕು ಅಂತ ಏನಿಲ್ಲ. ಇಲ್ಲ ಈಗ ಆ ಹಳ್ಳಿಗಳಲ್ಲಿ ಪಾರಿವಾಳನು ಸಾಕ್ತಾರೆ ಸುಬ್ಬಣ್ಣ. ಅದೇ ಅವರವರ ಇವರು ಪಾರಿವಾಳ ಪ್ರೀತಿ ಅಷ್ಟೇ. ಪಾರಿವಾಳ ಒಂದ್ ಮೂರು ಪಾರಿವಾಳ ಐತೆ ಮೇಡಮ್. ಅದೇನು ಆಕಾಶಕ್ಕೆ ಬಿಟ್ಬಿಟ್ಟು ಏನೋ ಮಾಡ್ತಾರೆ ಆತರ ಏನಿಲ್ಲ. ಈಗ ಹೋಗೋದು ಮೂರ್ ನಾಲ್ಕು ಐತೆ, ಹೋಯ್ತದೆ ಬರ್ತದೆ ಕೂತ್ಕೋತದೆ. ಸುಮ್ಮನೆ ಸಾಕಿದೀರಾ ಸುಮ್ಮನೆ ಹಳ್ಳಿಗಳಲ್ಲಿ ಮನರಂಜನೆ ನೋಡಕ್ಕೆ. ಈಗ ಕಾಸು ಮಾಡಕ್ ನೀವು ಏನೆಲ್ಲ ಬೆಳೆಗಳನ್ನ ಜಾಸ್ತಿ ಮಾಡ್ತೀರಾ ಹೇಳಿ ಸರ್? ನಮ್ ಕಾಸಲ್ಲಿ ಅಂತಂದ್ರೆ ಕಬ್ಬು, ಕಬ್ಬನು ಮಾಡಿದೀವಿ, ಮುಸ್ಕುನ್ ಜೋಳ, ಆಮೇಲೆ ಹೈನುಗಾರಿಕೆ ಅಂತಂದ್ರೆ ಹಸ್ಕೊಳ್ಳಲು. ಈಗ ನಾವು ಬೆಳಿಗ್ಗೆ ಹೇಳ್ತಂದ್ರೆ 4 ಗಂಟೆಗೆ ಹೇಳ್ಬೇಕು, ಹಾಲು ಕರಿಬೇಕು, ಹಾಲು ಹಾಕ್ಬೇಕು, ಬರ್ಬೇಕು. ಮತ್ತೆ ಈಗ ಕಬ್ಬುದ ಹೆಂಗೆ ಅಂತಂದ್ರೆ 6 ಅಡಿ ಸಾಲ್ ಮಾಡಿದೀನಿ ಸರ್ ನಾನು. 6 ಅಡಿ ಸಾಲಲ್ಲಿ ಬೆಳೆದಿರುವಂತದ್ದು ನಾನು ಎಕರೆಗೆ 90-95 ಟನ್ ತನಕ ಸಾವಯವದಲ್ಲಿ ಬೆಳಿತಾ ಇದ್ದೀನಿ. ಅದು ಬಹಳ ಸಾವಯವದಲ್ಲಿ ಬೆಳಿತಾ ಇದ್ದೀನಿ. ಈಗ ಅದೇ ಈಗ ಮೊನ್ನೆ ಆತ್ಮ ಯೋಜನೆ ಅಡಿಯಲ್ಲಿ ಜಿಲ್ಲಾ ಮಟ್ಟದ ಸಮಗ್ರ ಕೃಷಿ ಪದ್ಧತಿನಲ್ಲಿ ಒಂದು ಅಪ್ಲಿಕೇಶನ್ ಅರ್ಜಿ ಹಾಕಿದೀನಿ ಇಲ್ಲಿ HD ಕೋಟೆ ತಾಲೂಕಿನ. ಅದು ಕೊಟ್ಟಿದ್ದೀನಿ ಅವ್ರಿಗೊಂದು ಫೈಲ್ ಬುಕ್ ಮಾಡಿ. ನಿಮ್ ತಾಲೂಕಿನಲ್ಲಿ ಜಾಸ್ತಿ ಬೆಳಿತಿರೋ ನೀವೇ ಆಗ್ರೆ ಸರ್? ಈಗ ನಾನೇ ಅಂತ ಹೇಳಕ್ಕಾಗಲ್ಲ ಸರ್, ಕೆಲವು ರೈತರು ಇರ್ತಾರೆ. ಈಗ 90 ಟನ್ ಬೆಳೆದಿದ್ದೀನಿ ಅಂತ ಹೇಳ್ತೀನಿ, ಇನ್ನೊಬ್ರು ರೈತರು ಇದ್ರೆ ಅವರು ಚಂದ್ರಣ್ಣ ಈಗ ಸಾವಯವದಲ್ಲಿ ಬೆಳಿತಿರಲ್ಲ ಕಬ್ಬು, ಅದಕ್ಕೂ ಈ ಮಾಮೂಲಿ ಬೆಳಿತಾರಲ್ಲ ಕಬ್ಬು, ಅದಕ್ಕೂ ಏನ್ ವ್ಯತ್ಯಾಸ? ಸರ್ ವ್ಯತ್ಯಾಸ ಏನು ಇಲ್ಲ. ಇದು ಆರೋಗ್ಯಕರವಾಗಿರ್ತದೆ, ಅದು ಅನಾರೋಗ್ಯಕರವಾಗಿರ್ತದೆ. ಈಗ ನೀವು ಬೆಳೆದು ಒಂದ್ 2 ಟನ್ ಇನ್ನೊಬ್ಬ ಮಾಮೂಲಿ ಬೆಳೆದವರು 2 ಟನ್ ತಗೊಂಡೋಗಿ ಸಕ್ಕರೆ ಫ್ಯಾಕ್ಟ್ರಿಗೆ ಹಾಕ್ಬಿಟ್ರೆ ಹೆಂಗ್ ಕಂಡಿಡಿಯೋದ್ ನಾವು ಸರ್? ಅದು ಕಂಡಿಡಿಯೋದ್ ಆಗಲ್ಲ. ಈಗ ಕೆಲವರು ಈಗ ನಾ ಸಾವಯವ ಮಾಡಿದೀನಿ, ಕೆಲವರು ರಾಸಾಯನಿಕ ಮಿಕ್ಸ್ ಮಾಡಿರ್ತಾರೆ, ಮತ್ತೆ ಹೆಂಗೆ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ. ಈಗ ನಿಂಗ್ ಸಾವಯವ ಸಕ್ಕರೆ ಅಂತ ಎಲ್ಲೂ ಸಿಗಲ್ಲ, ಸಾವಯವ ಬೆಲ್ಲ ಸಿಗ್ತದೆ. ಬೆಲ್ಲ ಮಾಡಿದ್ರೆ ಮಾತ್ರ ನಮ್ಗೆ ಸಾವಯವ. ನೀನು ಚಂದ್ರಣ್ಣ ಜಮೀನ್ ಹೋಗಿ ಕಬ್ಬು ತಿನ್ನು ನೋಡ್ಕೊಂಡು ತಿಂದೀವಿ ಕಬ್ಬ, ರಾಸಾಯನಿಕ ಹಾಕಿ ಬೆಳೆದಿರೋದ್ನು ಕಬ್ಬು ತಿನ್ನು, ಗೊತ್ತಾಯ್ತದೆ. ಎರಡು ರುಚಿಯೇ ಇರ್ತವೆ. ಆದ್ರೆ ಕೆಲಸ ಜೊತೆಗೆ ನೀನ್ ಬೇರೆ ಹೇಳ್ತಿದ್ದಿ, ಅಲ್ಲೋಗ್ ಕಬ್ ತಿನ್ನು ಇಲ್ಲೋಗ್ ಕಬ್ ನೋಡಪ್ಪ. ಸುಮ್ಮನೆ ಶಂಕರಣ ಅಂತ ಇವ ಹೋಗ್ಬಿಟ್ಟು ತಿನ್ಬಿಟ್ಟು ಅಲ್ಲಿ ಮುರ್ಕಳ್ಳಿ ಅಂತ ಇವ. ರಾಸಾಯನಿಕ ಬೆಲ್ಲ ಕರಣ ಬೇಕಂತ ಗೊತ್ತಾಯ್ತು ಕವ, ಗೊತ್ತಾಯ್ತು ವ್ಯತ್ಯಾಸ. ಸಕ್ಕರೆ ಗೊತ್ತಾಗಕ್ಕಿಲ್ಲ ಎಲ್ಲ, ಅದೊಂಥರ ಸಾಗರ ಫ್ಯಾಕ್ಟ್ರಿ, ಎಲ್ಲ ಎಲ್ಲ ತರದ್ದು ಹಾಕ್ತಾರೆ. ಬೆಲ್ಲ ಮಾಡ್ಕೊಂಡ್ರೆ ನಮ್ಮ ಮನೆಗೆ ನಮ್ಮೂರವ್ರಿಗೆ ಬೇಕಾದವ್ರಿಗೆಲ್ಲ ಇದ್ ಮಾಡ್ಕೋಬಹುದು ಅಲ್ವಾ ಚಂದ್ರಣ್ಣ ಅವ್ರೆ? ಆಮೇಲೆ ನಿಜವಲ್ವೇ ನಮ್ಗೆ ಕಮಲವ್ವ, ಚಂದ್ರಣ್ಣ ಅವರು ಮಾತು ನನಗೆ ತುಂಬಾ ಇಷ್ಟ ಆಯ್ತು. ನೀವೇನಾದ್ರೂ ಈ ಕೃಷಿ ಕೇಂದ್ರಗಳು ಅವೆಲ್ಲ ಭೇಟಿ ಮಾಡಿದ್ರೆ ಹೆಂಗಪ್ಪ? ತುಂಬಾ ಮಾಡ್ತೀನಿ ಸರ್, ಎಲ್ಲ ಬಿಡಲ್ಲ. ಅದರಲ್ಲೂ ಹೆಚ್ಚಾಗಿ 100.6 ಮಿಸ್ ಮಾಡದೇ ನೋಡ್ತೀನಿ ರೇಡಿಯೋನ. ಓ ಮೈಸೂರು ಆಕಾಶವಾಣಿದ ನಮ್ಮಂಗೆ ಆಯ್ತು ಇವ್ರದ್ದು, ನಾವು ಕೇಳ್ತೀವಿ. ಈಗ ಅದೇ ನಮ್ ಜೀವ ಸರ್, 100.6. ಈಗ ನಮ್ಗೆ ಏನಾದ್ರು ಒಂದು ರೈತರ ಬಗ್ಗೆ ಮಾಹಿತಿ ಇರ್ಬೋದು, ಈಗ ಚರ್ಚಾಗೋಷ್ಠಿಗಳಿರ್ಬೋದು, ಈ ತರ ನಾವೆಲ್ಲ ಕೇಳ್ತಾ ಇರ್ತೀವಿ. ಒಬ್ಬರಿಂದ ಒಬ್ಬರಿಗೆ ಅನುಕೂಲ ಆಗುವಂತ ರೀತಿಲಿ ನಮ್ಮ 100.6 ಹಂಚ್ಕೊಂತಾರೆ, ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ನೋಡ್ಕೊಂಡು ನಾವು ಈಗ ಸುಮಾರು ರೈತರುಗಳಿಗೆಲ್ಲ ಹೇಳಿದೀವಿ. ಅಲ್ಲ ಸ್ವಾಮಿ, ನೀವು ಈ ಕುಸ್ತಿ ಉಂಜಗಳನ್ನು ಸಾಕೊಂಡು 30 ಎಕರೆ ಗುತ್ತಿಗೆ ತಕೊಂಡು ಹಾಲು ಕರೆದು ಡೈರಿಗೆ ಹಾಕೊಂಡು ಸಾವಯವ ಗೊಬ್ಬರ ಗದ್ದೆಗಳಿಗೆ ಓಡ್ಕೊಂಡು ಟ್ರ್ಯಾಕ್ಟರ್ನು ಓಡಿಸ್ಕೊಂಡು ಬಾಡಿಗೆಗೂ ಕೊಡ್ಕೊಂಡು ಅದ್ ಹೆಂಗ್ರಿ ರೇಡಿಯೋ ಕೇಳಿರಿ? ಟೈಮ್ ಏನ್ರಿ ಸಿಕ್ಕದು? ರೇಡಿಯೋ ಏನ್ ನೋಡ್ಬೇಕೇನಣ್ಣ? ಎಲ್ಲ ಕಡೆ ಒಂದೊಂದು ಸ್ಪೀಕರ್ ಹಾಕೊಂಡಿರ್ತಾರೆ ಟ್ರ್ಯಾಕ್ಟರ್ಗೆ. ಟ್ರ್ಯಾಕ್ಟರ್ಗೆ ಮೂಂಕವ ನೋಡಿನಿ, ಸೌಂಡ್ ಆಗಿ ಕೊಟ್ಬಿಡ್ತಾರೆ. ವಿಡಿಯೋನು ಮಾಡಿದ್ದೆ ಒಂದ್ ಮೈಲಿ ದೂರ ಕೇಳಿಸ್ತದೆ ಟ್ರ್ಯಾಕ್ಟರ್ ಕೇಳಿದ್ನು 100.6. ಇದೇನಪ್ಪ ಇದನ್ನ ಹಿಂಗ್ ಕೇಳ್ಕೊಂಡ್ ಹೊಡಿತದೆ, ಓ ಒಳ್ಳೆ ಸಾಂಗ್ ಹಾಕಮರ ಅಂತ ಒಬ್ರು ಹಂಗಂತ ಅಂದ್ರು ನನ್ನ ಹಿಂಗೆ ನಮ್ಮ ಹಳ್ಳಿ ಭಾಷೆಯಲ್ಲಿ. ಓ ಸಾಂಗ್ ಹಾಕೊಂಡ್ ಹೊಡೆ ಮರ, ಅದೇನ್ 100.6 ಕೇಳ್ತಾ ಇದೀನಿ. ನನಗ್ ಬೇಕಾಗಿದ್ರೆ ಅದು ನೀನು ಕೂತ್ಕೊತೀಯ ಅಲ್ವಾ, ನೀನ್ ರಾಗಿ ಬೆಳೆದಿದ್ದೀನಿ ಇಲ್ಲಿ ಕೇಳು, ರಾಗಿದೆ ಬಂದಿರೋದು ನೀನ್ ಕೇಳು ಇದನ್ನ ಕೂತ್ಕೊಂಡಿ. ವೆರಿ ಗುಡ್, ನಿಜ ನಿಜ ಕವ, ನಿಜ ನಿಜ ನಿಜ. ಏ ಒಳ್ಳೆ ವಿಷಯಗಳು ಗೊತ್ತಾಯ್ತದೆ ಕವ. ಯಾರ ಈಗ ನಾವು ಯಾರನ್ನೋ ರೈತರದು ಮುಖಂಡ್ರನ್ನ ಕೇಳಕ್ ಹೋಯ್ತೀವಿ ಅಂತ ಇಟ್ಕೋ, ಸಂಪನ್ಮೂಲ ವ್ಯಕ್ತಿಗಳು ಅಂತ ಇರ್ತಾರಲ್ವ ತಜ್ಞರು ಅಂದ್ಬಿಟ್ಟು ತಿಳ್ಕೊಂಡ್ರವ್ರು, ಅವ್ರ ಹತ್ರ ಹೋಗಿ ಕೇಳಿದ್ರೆ ಇಷ್ಟೊಂದು ಹೇಳರ? ಒಂದೆರಡು ಹೇಳ್ತಾರೆ, ಏನೋ ನಮ್ದು ಹಿಂಗ ಆಗದೆ ಯಾವ್ದೋ ಒಂದ್ ರೋಗ ಬಂದ್ಬಿಟ್ಟದೆ ನಮ್ ಬೆಳೆಗೆ ಅಂತಂದ್ರೆ ಒಂದಷ್ಟು ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ರೇಡಿಯೋದಲ್ಲಿ ಎಷ್ಟೊಂದು ಹೇಳರು ಮತ್ತೆ ಅಲ್ವಾ, ಜಾಸ್ತಿ ವಿಷಯ ಸಿಗ್ತವೆ. ಅದಕ್ಕೆ ಇವ್ರು ರೇಡಿಯೋ ಟ್ರ್ಯಾಕ್ಟರ್ಗೆ ಹಾಕಿಸ್ಬಿಟ್ಟು ಕೇಳೋದಿವ್ರು ಅಲ್ವಾ ಚಂದ್ರಣ್ಣವ್ರೆ? ಆದ್ರೆ ಜನಗಳು ನೋಡವಾ, ಆಡ ಆಕಳನ್ ಕೇಳದ್ ಬಿಟ್ಬಿಟ್ಟು ಇದ್ ಕೇಳ್ತಿಲ್ಲ ಅಂದ್ರಂತಲ್ಲ ಅದೇನೆ ಈಗ ಅವ್ರು ಹೇಳಿದಾರಲ್ಲ ಅವ್ರಿಗೆ ಹಾಡು ಬರ್ತದಲ್ಲಪ್ಪ ಹಾಡು ಬರುವ ಜನಗಳು ಹೆಂಗೆ ಅಂದ್ರೆ ನೀನು ಈ ವಾರ ಬಂದಿದೀಯ ಮುಂದಿನ ವಾರ ಬಣ್ಣ ಅಂತಂದ್ರೆ ಕೆಂಪ ಸತ್ಕೊಂಡು ಹೋಗಿಲ್ವಾ ಇವ ಹಂಗೆ ಎಲ್ಲಾ ಬಿಟ್ಬಿಟ್ಟು ನನಗೆ ಬಾಣ ತಿರ್ಗಿಸದ ಇವ ಇವ ಒಂದಾದ್ರೂ ನನ್ನ ಕಡೆಗೊಂದು ಬಾಣ ಬಿಡ್ಲೇಬೇಕವ ಈಗ ಚಂದ್ರಪ್ಪ ಈಗೇನ್ ಫೈಟರ್ ಕೋಳಿ ಏನಾರು ಕೊಡಕ್ ಬಂದಿದ್ರು ತಗೊಂಡೋಗಕ್ ಬಂದಿದ್ರು ಈ ಊರ್ ಕಡೆ ನಮ್ಮ ಊರ್ ಕಡೆ ಬಂದ್ಬಿಟ್ಟಿದಿರಲ್ಲ ಏನ್ ಸಮಾಚಾರ ಬೇಕಾದ್ರೆ ಕೇಳೋಣ ಕೊಡ್ತಾರೆ ನೀನೇನಾದ್ರು ಫೈಟ್ ಗಿಟ್ ಮಾಡ್ಸೋಣ ಇಲ್ಲ ಕಣಪ್ಪ ನಾನ್ ಮಾಡಂಗಿದ್ರೆ ನಿನ್ ಜೊತೆ ಅಪ್ಪ ನಮ್ಗೆ ಟ್ರೈನಿಂಗ್ ಆಗಿಲ್ಲ ನಮ್ಗೆ ಆಗಲ್ಲ ಚಂದ್ರಣ್ಣ ಹೆಂಗೂ ಬರೋದ್ ಬಂದವನೆ ಅವನ್ಗೆ ಏನಾದ್ರು ಊಟ ತಿಂಡಿ ಮಾಡಿಸ್ಬಿಟ್ಟು ಮುಂದಿನ ನಾವೆಲ್ಲರೂ ಸೇರ್ಕೊಂಡು ಹೋಗಿದ್ ಬಂದ್ಬಿಡ ಬಿಡು ಜಮೀನೆಲ್ಲ ನೋಡ್ಕೊಂಡು ಅಲ್ಲ ಜಮೀನ್ ತರಕ ನೀನು ಏನಾದ್ರು ಕೋಳಿ ಗಿಳಿ ತರವ ಅಂತ ಈಗ ನಿಮ್ದು ಕುಸ್ತಿ ಕೋಳಿ ಚಂದ್ರಣ್ಣ ಅವ್ರೆ ನಾನ್ ನೋಡದಂಗೆ ಮಾಮೂಲಿ ಒಂದಕ್ಕಿಂತ ದಪ್ಪ ಇರ್ತವೆ ಅಲ್ವಾ ಕತ್ತು ಜಾಸ್ತಿ ಇರ್ತದೆ ಐದರಿಂದ ಆರ್ ಕೆಜಿ ಬರ್ತದೆ ನಮ್ಮ ಮಾಮೂಲಿ ಹುಂಜಗಳಿಗೆ ಕುಸ್ತಿ ಏನು ಅಂತಂದ್ರೆ ಒಂದೂವರೆ ಕೆಜಿ ಇದ್ದಾಗ ಕುಸ್ತಿಗೆ ಅದು ಸೀಮಿತ ಒಂದೂವರೆ ಕೆಜಿ ದಪ್ಪ ಆದಾಗ ಏನಾಯ್ತದೆ ಸರ್ ಅದು ಸುಸ್ತಾ ಬಿಡುತ್ತೆ ಹಿಂಗ್ ತಟ್ಟಿ ಹಿಂಗ್ ಬಿಟ್ಟಾಗ ಏನ್ ಮಾಡ್ತದೆ ಹೈಟ್ ನೆಗ್ಯಕ್ಕಾಗಲ್ಲ ದಪ್ಪ ನೆಗ್ಯಕ್ಕಾಗಲ್ಲ ಸಣ್ಣದ ಏನ್ ಮಾಡ್ತದೆ ಆರಿ ಕುಟ್ಬಿಡ್ತದೆ ಈಗ ದಪ್ಪಕ್ಕಿರೋರು ಹಂಗೆ ಅಲ್ವಾ ಸುಸ್ತಾಗ್ಬಿಡ್ತಾರೆ ಈಗ ನೋಡಪ್ಪ ನೀನು ಕೋಳಿ ತರಬೇತಿ ಎಲ್ಲ ತೊಳಕ್ ಹೋಗ್ಬೇಡ ಅದು ನಿನ್ಕೆಲ್ಲ ನಮ್ಮ ನನಗೆ ಬೇರೆ ಕೃಷಿ ತರಬೇತಿ ಮುಸ್ಕಿನ್ ಜೋಳದ ಒಂದ್ ಸ್ವಲ್ಪ ಇದು ಮಾಡ್ಕತ್ತೀನಿ ಅದ್ರ ಜೊತೆಗೆ ಸುಬ್ಬಣ್ಣ ಒಂದ್ ನಾಲ್ಕು ನಾನು ಫೈಟರ್ ಕೋಳಿ ಸುಮ್ನೆ ಸಾಕ್ತೀನಿ ಕಪ್ಪ ಕುಸ್ತಿ ಬಿಡಕ್ಕಿಲ್ಲ ಸುಮ್ನೆ ಶೋಕನಪ್ಪ ಮನೆಗವು ಮನೆ ಮುಂದೆ ತಲೆ ಎತ್ಕ ನಿಂತ್ಕೊಬಿಟ್ರೆ ಏನ್ ಹೆಂಗ ಇರ್ತವ ಗೊತ್ತಾವು ರಾಜಣ್ಣ ಈಗ ಇವನು ಕೋಳಿ ತತ್ತಾನೆ ಸಾಕಳದ ನೀನು ಏನಾರು ಮಾಡ್ಕೊಳ್ಳಿ ಅಟ್ಟಿಯವ್ರ ಅವ್ರ ನೋಡ್ಕೊತಾರ ಬಿಡು ಅವನ್ನ ಯಾರು ಈಗ ಕೋಳಿಗಳನ್ನ ಯಾರು ನೋಡ್ಕೊಳಕಿಲ್ಲ ರಾಜಣ್ಣ ಏನ್ ಮೇಯಿಸಿ ದೊಣ್ಣೆ ಇಟ್ಕೊಂಡು ನೀನು ತಕೊಂಡ ಗಟ್ಟಿಗೆ ಬಿಡು ಬಿಟ್ರೆ ಇತ್ಲು ಪತ್ಲಲ್ಲಿ ಮೇಯ್ಕತ್ತವೆ ಅದ್ರ ಪಡಗವು ಕೋಳಿನಿ ಹಂಗ ಇತ್ಲಿ ಪತ್ಲಲ್ಲೆಲ್ಲ ಬಿಡಂಗಿಲ್ಲ ಕಣ್ಣ ಅದು ಅಯ್ಯೋ ಕಮಲವ್ವ ನಾ ಹೇಳದ ಕೇಳು ಇವ್ರು ಸಾಕೋದ್ ಮೆಥಡೇ ಬೇರೆ ನಮ್ದು ಮಾಮೂಲಿ ಕೋಳಿಗಳ ಜೊತೆ ಸೇರ್ಕೊಂಡು ಇದು ತಿಂದು ಕೊಬ್ ಬೆಳಿಲಿ ಬಿಡವಾ ಅದೇನೋ ಕುರಿ ಕುರಿ ಕೊಬ್ಬಿದ್ರೆ ಕುರಿ ಬಿಡ್ತಾರೆ ಲಾಭ ಅಂತ ಹೋಗ್ಲಿ ಸುಮ್ನಿರು ಇವ ಕೆಂಪ ಸತ್ಕೊಂಡು ಹತ್ಲಕ್ ಹೋಗ್ಲಿ ಇವ್ರಟ್ಟಿ ಅವ್ರ ಇತ್ಲಕ್ ಚೊರ್ರ ಅನ್ನಿಸ್ತಾರ ಆಮೇಲೆ ಬಂದ್ರು ಅಂತ ಆಮೇಲೆ ಊಟಕ್ಕೆ ಇವನು ಕರ್ಕೊಯ್ತೀನಿ ಏನೋ ಚಂದ್ರಪ್ಪ ಬಂದವ್ರೆ ಇಲ್ಲ ಊಟನೇ ಮಾಡ್ಕೊಂಡು ಹೋಗೋರಂತೆ ಎದಳಿ ಮತ್ ಕೈ ತೊಳ್ಕೊಳ್ಳಿ ಪಾಪ ಅವರು ಅದ್ ಯಾಕೋ ನನ್ನ ಮೇಡಮ್ ಮೇಡಮ್ ಅಂತ ಇದ್ರು ಇಲ್ಲ ಕವ ನೀನು ಒಂಥರ ಕಾಣ್ತೀಯ ಅಲ್ವಾ ಚಂದ್ರಣ್ಣ ನಮ್ ನಮ್ ಜೊತೆಲ್ ಬೇಕಾದ್ರೆ ನಮ್ಮ ರೈತರಲ್ವಾ ನಾವೆಲ್ಲ ಒಂದೇ ತರ ನಾನು ಸುಬ್ಬಣ್ಣ ರಾಜಣ್ಣ ಚಂದ್ರಣ್ಣ ಎಲ್ಲ ಒಂದಿಯೇ ನೀನ್ ಒಂದ್ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ತಿಳ್ಕೊಂಡಿರೋದ್ರಿಂದ ಅದಕ್ಕೆ ಮೇಡಮ್ ಮೇಡಮ್ನವ್ರು ಊಟ ಏನಾರು ತಕಮನಿ ಹೋಗಿ ಚಂದ್ರಣ್ಣವ್ರೆ ಬಹಳ ಸಂತೋಷ ಆಯ್ತು ನಾವ್ ಬರ್ತೀವಿ ಊರಿಗೆ ತೋರಿಸಿ ನಿಮ್ ಜಮೀನು ನೀವು ಯಾವ ರೀತಿ ವ್ಯವಸಾಯ ಮಾಡ್ತಾ ಇದ್ರಿ ಮತ್ತೆ ಮುಖ್ಯವಾಗಿ ನನಗಂತೂ ಆ ಕುಸ್ತಿ ಕೋಳಿಗಳ ತೋರಿಸ್ಬಿಟ್ಟು ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ್ದವರು ಎಚ್ ಡಿ ಕೋಟೆ ತಾಲೂಕು ಹಂಪಾಪುರ ಹೋಬಳಿ ಕೋಡಿ ಚಾಮನಹಳ್ಳಿಯ ಪ್ರಗತಿಪರ ಕೃಷಿಕ ಪಿ ಚಂದ್ರಕುಮಾರ್ ಆರ್ ಲೋಕೇಶ್ವರಿ ಎಸ್ ಲಕ್ಷ್ಮೀನಾರಾಯಣ ಎಂ ಶಂಕರಪ್ಪ ಹಾಗೂ ಎಸ್ ಸುಬ್ರಹ್ಮಣ್ಯ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು ಎಬಿಎಆರ್ಕೆ ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ ಮಾನಸಿಕ ರೋಗಗಳಿಗೆ ಕ್ಷೇಮ ಕೇಂದ್ರಗಳಲ್ಲಿ ತಪಾಸಣೆ ಸಲಹೆ ಚಿಕಿತ್ಸೆ ಆಪ್ತ ಸಮಾಲೋಚನೆ ಉಚಿತ ಗರ್ಭಿಣಿ ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ ಆರೈಕೆ ಸಲಹೆ ಚಿಕಿತ್ಸೆ ಉಚಿತ ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಮೇಲ್ಮಟ್ಟದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ ಕೇಳ್ರಪ್ಪ ಕೇಳ್ರಿ, ಯಾರ್ಗಾದ್ರೂ ರಾತ್ರಿ ಜ್ವರ, ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಇದು ಮೈಸೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕ್ಷಯರೋಗ ನಿಯಂತ್ರಣ ವಿಭಾಗದ ಪ್ರಕಟಣೆ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ನವೆಂಬರ್ 22 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿಯ ಅನುಭವ ಕುರಿತು ಮೈಸೂರು ತಾಲೂಕು ಜಯಪುರ ಹೋಬಳಿ ದೊಡ್ಡ ಕಾಟೂರಿನಲ್ಲಿ ಕೃಷಿ ನಡೆಸುತ್ತಿರುವ ಕೃಷಿಕ ದಂಪತಿ ರತ್ನಮ್ಮ ಹಾಗೂ ಚಂದ್ರಶೇಖರ ಮೂರ್ತಿ ಅವರೊಂದಿಗೆ ಮಾತುಕತೆ. ಆವಾಗ ನಾನು ಚಿಕ್ಕ ವಯಸ್ಸು ಊಟ ತಕೊಯ್ತಾ ಇದ್ದೀನಿ, ನಮ್ ತಂದೆ ಬಂದ್ಲಿ ಊಟ ತಕೊಡೋದು, ಆಳ್ಗಳ್ಗ ಕೊಟ್ಬಿಟ್ಟು ಬಂದ್ಬಿಡೋದು, ತಿರ್ಗಾ ಇಟ್ ಬೇಕು ಅಂದಾಗ ಕಾಪಿ ಗಿಪ್ಪಿ ತಕೋಗೋದು, ಬರೀ ಊಟ ಸಹಾಯ ಮಾಡ್ತಾ ಇದ್ದೀನಿ ನಾನು ನಮ್ ತಂದೆ ಮನೆಯಲ್ಲಿ. ನವೆಂಬರ್ 23 ಮಂಗಳವಾರ ಅರಿಶಿಣ ಬೆಳೆಯಲ್ಲಿ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕೆ ತಜ್ಞರಾಗಿರುವ ಡಾಕ್ಟರ್ ಎಬಿ ಮೋಹನ್ ಕುಮಾರ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಈ ಸಂದರ್ಶನದ ಮುಂದುವರೆದ ಭಾಗ ನವೆಂಬರ್ 24 ಬುಧವಾರದಂದು. ಈಗ ನೋಡಿ, ಅದರದ್ದು ಮೊಳಕೆ ಹೊಡಿಲಿಕ್ಕೆ 30°C ಮೇಲಿದ್ರೆ ಅದು ಪ್ರೈಮರಿ ಹಂತದಲ್ಲಿ, ಪ್ರಾಥಮಿಕ ಹಂತದಲ್ಲಿ ತುಂಬಾ ಚೆನ್ನಾಗಿ ಮೊಳಕೆ ಬರುತ್ತೆ. ಈಗ ಅದು ಇದೇನು ಏಪ್ರಿಲ್ ಮೇ ಜೂನ್ ಅಲ್ಲಿ ಆ ಟೆಂಪರೇಚರ್ ಸಿಗುತ್ತೆ. ಅಲ್ಲಿ ಮಳೆ ಬರಲಿಲ್ಲ ಅಂದ್ರೆ ಸ್ವಲ್ಪ ನಾವು ನೀರು ಕೊಟ್ಟಬೇಕಾಗುತ್ತೆ ನಾಟಿ ಮಾಡ್ಬೇಕಾದ್ರೆ. ನವೆಂಬರ್ 25 ಗುರುವಾರ ರೇಷ್ಮೆ ಸಾಕಾಣಿಕೆ ತಾಂತ್ರಿಕತೆಗಳು ಹಾಗೂ ಗುಣಮಟ್ಟದ ಕಚ್ಚಾ ರೇಷ್ಮೆ ಉತ್ಪಾದನೆಗೆ ಸೂಕ್ತವಾದ ತಳಿಗಳನ್ನು ಕುರಿತು ಮೈಸೂರಿನ ಸಿಎಸ್ಆರ್ಟಿಐ ಸಂಸ್ಥೆಯ